ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಮತ್ಸ್ಯ ಸಂಪತ್ತು ಮಾಲಿಕೆಯಲ್ಲಿ ಮೀನು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಮಂದಿರಿ ರಯಸ್ ತೇಜಸ್ ಅವರೊಡನೆ ಸಂದರ್ಶನ ಹಾಗೂ ಕೃಷಿ ಮಾಹಿತಿ ಕೇಳುವಿರಿ. ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು. ಪ್ರಾಯೋಜಕರು ಕೊಡಗು ಜಿಲ್ಲೆಯ ಮೀನುಗಾರಿಕೆ ಇಲಾಖೆ. ಕೇಳುಗರೆ, ರೈತ ಬಾಂಧವರೇ, ಮೀನು ಸಾಕಾಣಿಕೆಯಲ್ಲಿ ಕೊಡಗಿನಲ್ಲಿ ಹತ್ತಾರು ಜನ ಚೆನ್ನಾಗಿ ತೊಡಗಿಸಿಕೊಂಡಿದ್ದಾರೆ. ನೂರಾರು ಜನ ಸಣ್ಣ ಪ್ರಮಾಣದಲ್ಲಿ ಮೀನುಗಳನ್ನು ಸಾಕ್ತಿದ್ದಾರೆ. ರೋಹು, ಕಾಟ್ಲಾ, ಸಾಮಾನ್ಯ ಗೆಂಡೆ, ಹುಲ್ಗೆಂಡೆ, ಚಿಲೇಪಿಯ, ಈ ತಳಿಯ ಮೀನುಗಳನ್ನು ಸಾಕೋದಿದೆ. ಸಾಕಷ್ಟು ಶ್ರಮಪಟ್ಟು ಅದಕ್ಕಾದ ಆಹಾರ ಪೂರೈಕೆ ಮಾಡಿ ಪ್ರೀತಿಯಿಂದ ಮೀನುಗಳನ್ನು ಸಾಕೋದಿದೆ. ಮೀನುಗಾರಿಕೆ ಇಲಾಖೆ ಈ ನಿಟ್ಟಿನಲ್ಲಿ ಸವಲತ್ತುಗಳನ್ನು ನೀಡ್ತಾ ಇದೆ. ಇನ್ನೂ ಸಾಲದು ಅಂತ ಅಂದ್ಕೊಂಡು ನಮ್ಮ ಮೀನು ಸಾಕುವ ಅನುಭವಿ ರೈತರು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಅಂದರೆ ಮೀನು ಸಾಕಾಣಿಕೆಗೆ ಅಷ್ಟೊಂದು ವೆಚ್ಚ ಬರುತ್ತೆ, ಸುಲಭದ ಕೆಲಸ ಅಲ್ಲ ಅಂತ ಅಂದ್ಕೊಂಡು ಹೇಳೋದಿದೆ. ಈಚೆಗೆ ಬೀದರ್ನಲ್ಲಿರುವ ಪಶುವೈದ್ಯಕೀಯ ವಿಶ್ವವಿದ್ಯಾನಿಲಯದಲ್ಲಿ ಅಲ್ಲಿನ ಕುಲಪತಿಗಳ ನೇತೃತ್ವದಲ್ಲಿ ಸಾಗಿದ ಸಭೆಗೆ ಹೋಗಿ ಬಂದ ಮಡಿಕೇರಿ ತಾಲೂಕು ಕಗ್ಗೋಡ್ಲು ಗ್ರಾಮದ ಕೃಷಿ ಪಂಡಿತ ಪ್ರಶಸ್ತಿ ಪುರಸ್ಕೃತರಾಗಿರುವ ಮಂದಿರ ತೇಜಸ್ ನಾಣಯ್ಯ ಅವರು ಏನು ವಿಷಯಗಳನ್ನು ಪ್ರಸ್ತಾಪ ಮಾಡಿದರು, ಕೊಡಗಿನಲ್ಲಿ ಮೀನು ಸಾಕಾಣಿಕೆಗೆ ಸಂಬಂಧಿಸಿದಂತೆ ಏನೇನು ಸಮಸ್ಯೆಗಳಿದ್ದಾವೆ, ಸರ್ಕಾರ ಈ ನಿಟ್ಟಿನಲ್ಲಿ ಏನು ಗಮನಹರಿಸಬೇಕು, ಬೆಂಬಲಿಸಬೇಕು, ಸಹಾಯ ನೀಡಬೇಕು ಅನ್ನೋದ್ರ ಬಗ್ಗೆ ಅಲ್ಲಿ ವಿಷಯಗಳನ್ನು ಮಂಡಿಸಿದ್ದಾರೆ. ಅವುಗಳನ್ನು ಇವತ್ತು ಇಲ್ಲಿ ಪ್ರಸ್ತಾಪ ಮಾಡ್ತಿದ್ದಾರೆ. ತೇಜಸ್ವರೇ, ಹೇಳಿ, ಎಷ್ಟು ವರ್ಷಗಳಿಂದ ನೀವು ಮೀನನ್ನು ಸಾಕ್ತಿದ್ರಿ? ಎಲ್ಲ ಆಕಾಶವಾಣಿ ಕೇಳುಗರ ಮಿತ್ರರಿಗೆ ನಮಸ್ಕಾರ. ಸುಮಾರು ಒಂದು 30 ವರ್ಷದಿಂದಲೂ ನಾವು ಮೀನು ಕೃಷಿಯನ್ನು ಮಾಡ್ತಾ ಇದ್ದೇವೆ. ಎಷ್ಟು ಜಲ ವಿಸ್ತೀರ್ಣ ಇದೆ, ಎಷ್ಟು ಮೀನುಗಳನ್ನು ಸಾಕ್ತಿರಿ? ನಮ್ಮಲ್ಲಿ ಜಲ ವಿಸ್ತೀರ್ಣ ಸುಮಾರು ಒಂದು 4 ಎಕರೆ ಇದೆ. ನಾವು 1.5 ಎಕರೆಯ ಒಂದು ಕೆರೆಯಲ್ಲಿ ಸುಮಾರು ಒಂದು 10,000 ಕೆಜಿ ವರೆಗೆ ವರ್ಷಕ್ಕೆ ನಾನು ಮೀನನ್ನು ಹಿಡಿತಾ ಇದ್ದೇನೆ. ಅದೇ ರೀತಿಯಲ್ಲಿ ಎಲ್ಲ ತೋಟದಲ್ಲಿ ಕೂಡ 5-6 ಕೆರೆ ಇದೆ. ಅದೆಲ್ಲ ಕೆರೆಯನ್ನ ಕೂಡ ನಾನು ಲೆಕ್ಕ ತಗೊಂಡ್ರು 1.5 ಎಕರೆ ಇದೆ. ಆ 1.5 ಎಕರೆಯಿಂದ ನನಗೆ ಬರುವಂತದ್ದು 10,000 ಕೆಜಿ, ಹಾಗೆ ಇಲ್ಲಿ 1.5 ಎಕರೆಯಲ್ಲಿ 10,000 ಕೆಜಿ ಬರ್ತಾ ಇದೆ. ಹಾಗೆ ಒಂದು 20,000 ಕೆಜಿ ನಾನು ವರ್ಷಕ್ಕೆ ಹಾರ್ವೆಸ್ಟ್ ಮಾಡ್ತಾ ಇದ್ದೇನೆ. ನೀವು ಕಾಫಿ, ಕಾಳುಮೆಣಸು, ಏಲಕ್ಕಿ, ಅಡಿಕೆ, ತೆಂಗು ಹೀಗೆ 4-6 ಬೆಳೆಗಳನ್ನ ಸಂಯೋಜನೆ ಮಾಡ್ತಾ ಇದ್ರಿ. ವಿಶಾಲ ಪ್ರದೇಶದಲ್ಲಿ ಈ ಬೆಳೆಗಳನ್ನ ಬೆಳೀತಾ ಇದ್ರಿ. ಜೊತೆಗೆ 4 ಎಕರೆ ಜಲ ವಿಸ್ತೀರ್ಣದಲ್ಲಿ ಮೀನನ್ನ ಸಾಕ್ತಿದ್ರಿ. ಒಳ್ಳೆ ಅನುಭವ ಇದೆ. ಮಾಡ್ತಾ ಮಾಡ್ತಾ ಸಾಕಷ್ಟು ವಿಚಾರಗಳನ್ನ ಮೈಗೂಡಿಸ್ಕೊಂಡಿದ್ರಿ. ಇದಕ್ಕೆ ಪೂರಕವಾಗಿ ಸಾಕಷ್ಟು ಬಂಡವಾಳವನ್ನು ಹಾಕಿದ್ರಿ, ಹೇಳಿ. ಮೀನು ಕೃಷಿಯಲ್ಲಿ ಬಂಡವಾಳ ಹಾಕದಷ್ಟು ನಮಗೆ ಇಳುವರಿ ಜಾಸ್ತಿ ತಗೋಬಹುದು. ನಾವು ಒಂದು ದಿವಸಕ್ಕೆ ನನಗೆ ನಮ್ಮ ಮನೆ ಹತ್ರ ಕೆರೆಯಲ್ಲಿ ಕಗ್ಗೋಡಿನಲ್ಲಿ ಇರುವಂತಹ ಕೆರೆಗೆ ನಾನು 1 ಚೀಲದಷ್ಟು ಗೊಬ್ಬರವನ್ನ ಒಂದು ಹೊತ್ತಿಗೆ ಹಾಕ್ತಾ ಇದ್ದೇನೆ. ಬೆಳಗ್ಗೆ 1 ಚೀಲ, ಸಂಜೆ 1 ಚೀಲ. ಅದು 40-40 ಕೆಜಿ, 80 ಕೆಜಿಯ ಒಂದು ಗೊಬ್ಬರವನ್ನು ನಾನು ಹಾಕ್ತಾ ಇದ್ದೇನೆ ಫೀಡನ್ನ. 80 ಕೆಜಿ ಫೀಡ್ ತಿಂತು ಅಂದ್ರೆ ನನಗೆ ಸುಮಾರು ಒಂದು 50 ಕೆಜಿ ಬೆಳವಣಿಗೆ ಆಯ್ತು ಅಂತ ಲೆಕ್ಕ. ಅಂತೂ 40 ಕೆಜಿ ಅಂತೂ 100% ಆಗ್ತಾ ಇದೆ. ಅಲ್ಲಿಗೆ ನನಗೆ ಏನೇ ಆದರೂ ಕೂಡ ಈಗ ಲೆಕ್ಕದಲ್ಲಿ ಈಗ 2,000-4,000 ರೂಪಾಯಿ ನಾನು ಫೀಡ್ ಹಾಕ್ತಾ ಇರೋದು. 44 ಹಾಕ್ತೇನೆ, 4 mm 40 ಕೆಜಿ, 2 mm 4 ಕೆಜಿ, 44 ಹಾಕ್ತಾ ಇದ್ದೇನೆ. 4,500 ಹಾಕಿದ್ರು ಕೂಡ ಒಂದು 500 ಇತರ ಖರ್ಚು ಅಂತ ನಾನು ಇಟ್ಟರು, 5,000 ರೂಪಾಯಿ ನಾನು ಇನ್ವೆಸ್ಟ್ ಮಾಡಿದ್ರು ಕೂಡ ನಮಗೆ 50 ಕೆಜಿ ಮೀನು ದಿನಕ್ಕೆ ಬೆಳೀತಾ ಇದೆ. 50 ಕೆಜಿ ಮೀನು ಅಂತಂದ್ರೆ ನಮಗೆ ಕೆಜಿಗೆ 200 ರೂಪಾಯಿನಾಗೆ ಲೆಕ್ಕ ಹಾಕೊಂಡ್ರೆ 10,000 ರೂಪಾಯಿ ಆಯ್ತು. ನಾವು 5,000 ರೂಪಾಯಿ ಖರ್ಚು ಮಾಡ್ತಾ ಇದ್ದೇವೆ, 10,000 ರೂಪಾಯಿ ಇನ್ಕಮ್ ತೆಗಿತಾ ಇದ್ದಾವೆ. ಸೊ 50% ಮಾರ್ಜಿನ್ ನನಗೆ ಮೀನಲ್ಲಿ ಸಿಗ್ತಾ ಇದೆ. ಇಷ್ಟು ಇಳುವರಿ ನನಗೆ ಬೇರೆ ತೋಟದ ಕೆರೆಯಲ್ಲಿ ಸಿಗಲ್ಲ. ಅಲ್ಲಿ ನನಗೆ 2.5 ಎಕರೆ ಆದರೂ ಕೂಡ ನನಗೆ ಸಿಕ್ಕುವಂತದ್ದು ಕೇವಲ 10,000 ಕೆಜಿ. ಇಲ್ಲಿಗೂ ಅಲ್ಲಿಗೂ ವ್ಯತ್ಯಾಸ ಏನು ಅಂದ್ರೆ, ಕಗ್ಗೋಡಿನಲ್ಲಿ ಇರುವಂತಹ ಕೆರೆಯಲ್ಲಿ ಏನಾಗಿದೆ ಅಂದ್ರೆ, ನಮಗೆ ಎಷ್ಟು ಬೇಕು ಅಷ್ಟೇ ನೀರನ್ನ ಇಟ್ಕೋಬಹುದು. ಕೇವಲ ಒಂದು 3 ಅಡಿ 3.5 ಅಡಿ 4 ಅಡಿವರೆಗೆ ನಾನು ನೀರನ್ನ ಮೇಂಟೈನ್ ಮಾಡ್ತಾ ಇದ್ದೇನೆ. ಅದೇ ನನಗೆ ತೋಟದಲ್ಲಿ ಇರುವಂತಹ ಕೆರೆಗಳು ಆ ರೀತಿ ಆಗಲ್ಲ. ನನಗೆ ಕೆಲವು ಕೆರೆಗಳಲ್ಲಿ 6 ಅಡಿ ಇದೆ 7 ಅಡಿ ಇದೆ 8 ಅಡಿ ಇದೆ. ಸೊ ಇಷ್ಟು ನೀರಿನ ಆಳ ಇರುವ ಕಾರಣ ಅಲ್ಲಿ ಮೀನುಗಳು ಹೆಚ್ಚಾಗಿ ಚೆನ್ನಾಗಿ ಬೆಳೀತಾ ಇಲ್ಲ. ಕಾರಣ ಏನು ಅಂದ್ರೆ, ಒಂದು ಸೂರ್ಯನ ಕಿರಣ ತಳಭಾಗಕ್ಕೆ ಮುಟ್ಟಬೇಕು. ಯಾವಾಗ ಸೂರ್ಯನ ಕಿರಣ ತಳಭಾಗಕ್ಕೆ ಮುಟ್ತಾ ಇಲ್ಲ ಅಲ್ಲಿ ಪ್ಲಾಂಟನ್ಸ್ಗಳು ಚೆನ್ನಾಗಿ ಡೆವಲಪ್ ಆಗಲ್ಲ. ಪ್ಲಾಂಟನ್ಗಳು ಡೆವಲಪ್ ಆಗಿಲ್ಲ ಅಂದ್ರೆ ಮೀನುಗಳು ನಾವು ಹಾಕುವಂತ ಆಹಾರವನ್ನ ಮಾತ್ರ ಅವಲಂಬಿಸಿಕೊಂಡಿರ್ತವೆ, ವಿನಃ ಅದರಲ್ಲಿ ನ್ಯಾಚುರಲ್ ಆಗಿ ಆಗುವಂತ ಝೂ ಪ್ಲಾಂಟನ್ ಪೈಟೋ ಪ್ಲಾಂಟನ್ಸ್ಗಳು ಬೆಳೆಯೋದಿಲ್ಲ. ಆ ಬೆಳೆಯದ ಕಾರಣ ಕೇವಲ ನಮ್ಮ ಫುಡ್ ಅನ್ನ ಮಾತ್ರ ಅವು ತಿಂತವೆ. ನಮ್ಮ ಫುಡ್ ಅನ್ನ ಮಾತ್ರ ತಿಂದಾಗ ನಮಗೆ ಖರ್ಚು ಜಾಸ್ತಿ ಆಗ್ತದೆ, ಆದಾಯ ಕಡಿಮೆ ಆಗ್ತದೆ. ಈ ಕಾರಣದಿಂದಾಗಿ ನಮಗೆ ಮನೆ ಹತ್ರ ಕೆರೆಯಲ್ಲಿ ಚೆನ್ನಾಗಿ ಬೆಳೀತಾ ಇದೆ. ಬೇರೆ ಬೇರೆ ಉದ್ದೇಶಕ್ಕೆ ಹಣವನ್ನ ಖರ್ಚು ಮಾಡ್ತಾ ಇರಬೇಕು. ಬಹಳ ಮುಖ್ಯವಾಗಿ ಯಾವುದಕ್ಕೆ ಮೀನು ಸಾಕಾಣಿಕೆಯಲ್ಲಿ ಹೆಚ್ಚು ಖರ್ಚಾಗ್ತದೆ? ಮೀನು ಸಾಕಣೆಯಲ್ಲಿ ಮುಖ್ಯವಾಗಿ ಖರ್ಚಾಗ್ತಾ ಇರೋದೇ ಫೀಡಿಗೆ, ಬೇರೆ ಯಾವುದಕ್ಕೂ ಖರ್ಚಿಲ್ಲ. ಮರಿಯಗಾಗಲಿ, ಸುಣ್ಣ ಹಾಕ್ತೇವೆ, ಗೊಬ್ಬರ ಹಾಕ್ತೇವೆ, ಇದೆಲ್ಲವನ್ನ ಕೂಡ ಮೇಂಟೈನ್ ಮಾಡಬಹುದು. ಹಿಡಿಯೋದಾಗಲಿ ಎಲ್ಲನೂ ಮೇನ್ ಆಗಿ ಆಗುವಂತದ್ದು ಫೀಡಿಗೆ. ನಮ್ಗೆ ಬರೀ ಒಂದು ಕೆರೆಗೇನೆ 10,000 ಮೀನು ಹಿಡಿಯುವಲ್ಲಿ ನಾನು 10 ಲಕ್ಷದಷ್ಟು ನಾ ಇನ್ವೆಸ್ಟ್ ಮಾಡ್ತೇನೆ. ಸೊ ನಮಗೆ ಖರ್ಚಾಗೋದೇ ಫೀಡು. ಅದು ಒಂದು ಚೀಲಕ್ಕೆ 2,000 ರೂಪಾಯಿವರೆಗೆ ಫೀಡ್ದು ಕಾಸ್ಟ್ ಇದೆ. ಅಲ್ಲಿಗೆ ನಮಗೆ ಬಹಳ ಖರ್ಚು ಬೀಳೋದು ಫೀಡಿಗೆನೆ. ಕೃಷಿ ಕೊಳಗಳನ್ನ ಅಥವಾ ಕೆರೆಗಳನ್ನ ಹೊಂಡಗಳನ್ನ ಮಾಡುವಾಗ ಸಾಕಷ್ಟು ಬಂಡವಾಳ ಬೇಕು. ಅದು ಕೃಷಿಗೂ ಪೂರಕವಾಗುತ್ತೆ, ರೋಬಸ್ಟ್ ಕಾಫಿಗೆ ನೀರು ಉಣಿಸ್ಲಿಕ್ಕೂ ಅನುಕೂಲ. ಹಾಗೆ ಆಗಿಂದಾಗಿ ಅದರ ನಿರ್ವಹಣೆ, ನೀರು ಬಂದಂಗೆಲ್ಲ ಅಥವಾ ಮಳೆ ಬಂದಂಗೆಲ್ಲ ನಿಧಾನಕ್ಕೆ ಅದರ ಆಳ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ಇತರೆ ನಿರ್ವಹಣೆಗಳು, ಮೀನುಗಾರಿಕೆ ಇಲಾಖೆ ಹಾಲಿ ಏನೇನು ಸವಲತ್ತುಗಳನ್ನ ನೀಡ್ತಾ ಇದೆ, ನೀವು ಏನೇನು ಪಡ್ಕೊಂಡಿದ್ದೀರಿ? ಮೀನುಗಾರಿಕೆ ಇಲಾಖೆಯಲ್ಲಿ ಈಗ ಸಾಕಷ್ಟು ಸೌಲಭ್ಯಗಳು ಇದೆ. ಬಲೆಯನ್ನ ಕೊಡ್ತಾರೆ, ತೆಪ್ಪವನ್ನ ಕೊಡ್ತಾರೆ, ಜಾಕೆಟ್ ಅನ್ನ ಕೊಡ್ತಾರೆ, ಆಮೇಲೆ ಫೀಡ್ಗೆ ಕೂಡ ಈಗ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಕೆರೆಯನ್ನ ತೆಗೆದ್ರೆ ಅದಕ್ಕೆ ಸಬ್ಸಿಡಿ ಇದೆ. ಬಯೋಫ್ಲಾಕ್ ಅಂತ ಇದೆ, RAS ಅಂತ ಇದೆ, ಹಾಗೆ ಮತ್ಸ್ಯ ಸಂಪದ ಅಂತ ಹೇಳಿ ಮೋದಿ ಅವರದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ಗಳಲ್ಲಿ ಸಾಕಷ್ಟು ಬರ್ತಾ ಇದೆ. ಮೀನುಗಾರಿಕೆ ಇಲಾಖೆ ಚೆನ್ನಾಗಿ ನಮಗೆ ಸ್ಪಂದನೆ ಮಾಡ್ತಾ ಇದೆ, ಕೆರೆಗೂ ಸಬ್ಸಿಡಿ ಕೊಡ್ತಾ ಇದೆ, ಎಲ್ಲ ರೀತಿಯಲ್ಲಿಯೂ ಸ್ಪಂದನೆ ಚೆನ್ನಾಗಿದೆ. ಬೀದರಿಗೆ ಹೋಗಿ ಬಂದ್ರಲ್ಲ, ಅಲ್ಲಿ ಏನೇನು ನಿಮ್ಮ ವಿಚಾರಗಳನ್ನ ತೋಡ್ಕೊಂಡ್ರಿ? ಮತ್ಸ್ಯ ಸಂಪದ ಯೋಜನೆಯಲ್ಲಿ ಅವು ಸಿಗ್ತಾ ಇಲ್ವಾ, ಅಥವಾ ಸರ್ಕಾರದಿಂದ ಏನು ಆಗ್ಬೇಕಂತ ಅನ್ಕೊಂಡು ಅಭಿಲಾಷೆಯನ್ನು ಇಟ್ಕೊಂಡಿದ್ರಿ? ಮತ್ಸ್ಯ ಸಂಪದ ಯೋಜನೆ ಹೇಗೆ ಅಂದ್ರೆ, ಅದು ಓವರ್ಆಲ್ ನಮ್ಮ ಭಾರತ ದೇಶಕ್ಕೆ ಅವರು ಮಾಡಿದಂತ ಒಂದು ಯೋಜನೆ ಅದು. ಆದ್ರೆ ನಮ್ಮ ದೇಶದಲ್ಲಿ ನಮ್ಮ ಕೊಡಗು ಒಂದು ಸಪರೇಟ್ ಅಂತ ಹೇಳ್ಬೋದು. ಯಾಕಂದ್ರೆ ಕೊಡಗಿನಲ್ಲಿ ಆಕ್ಚುಲಿ ಮೀನನ್ನ ಬೆಳೆಸುವಂತದ್ದು ಬಹಳ ಕಷ್ಟ. ಬೇರೆ ಯಾವ ಜಾಗದಲ್ಲಿ ಕೂಡ ನಾವು ಮೀನನ್ನ ಬಹಳ ಸುಲಭವಾಗಿ ಬೆಳೆಸಬಹುದು, ಆದ್ರೆ ಕೊಡಗು ಮೀನಿಗೆ ಸೂಕ್ತವಾದ ಜಾಗ ಅಲ್ಲ. ಇಲ್ಲಿ ಕೊಡಗಿನಲ್ಲಿ ಮೀನಿಗಾಗಿ ನಾವು ಕೆರೆಯನ್ನ ನಿರ್ಮಾಣ ಮಾಡಿಕೊಂಡಿಲ್ಲ. ಈ ಒಂದು ಯೋಜನೆ ಮತ್ಸ್ಯ ಸಂಪದಲ್ಲಿ ಬರುವಂತಹ ಯೋಜನೆಗಳು ನಮ್ಮ ಕೊಡಗಿಗೆ ಪೂರಕವಾಗಿ ಹೆಚ್ಚಾಗಿಲ್ಲ. ಆದ ಕಾರಣ ನನ್ನ ದೃಷ್ಟಿಯಲ್ಲಿ ಏನು ಅಂದ್ರೆ, ಈಗ ಮೊನ್ನೆ ನಾನು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಅಲ್ಲಿ 16ನೇ ವಿಸ್ತರಣಾ ಶಿಕ್ಷಣ ಪರಿಷತ್ ಸಭೆಗೆ ಸದಸ್ಯರಾಗಿ ನಾನು ಭಾಗವಹಿಸಿದ್ದೆ. ಅದು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಅಲ್ಲಿ ನಡೆಯಿತು. ತುಂಬಾ ಚೆನ್ನಾಗಿತ್ತು, ಒಳ್ಳೆ ಅನುಭವ ನನಗೆ. ಹಾಗೆ ಕರ್ನಾಟಕ ರಾಜ್ಯದಿಂದ ನನ್ನನ್ನು ಕಳಿಸಿದ್ರು. ಅಲ್ಲಿ ಮುಖ್ಯವಾಗಿ ಏನು ಅಂದ್ರೆ, ನಾವು ಕುಲಪತಿಯವರ ಜೊತೆ ನೇರವಾಗಿ ನಮಗೆ ಮಾತಾಡ್ಲಿಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ನಾನೊಂದು 6 ಪಾಯಿಂಟ್ ಅನ್ನ ಕೇಳ್ಕೊಂಡೆ. ಮುಖ್ಯವಾಗಿ ಏನು ಅಂದ್ರೆ, ಕೆರೆಗೆ ನಮ್ಮ ಕೊಡಗಿನಲ್ಲಿ ಏನಾಗ್ತಾ ಇದೆ ಅಂದ್ರೆ, ಈ ಮತ್ಸ್ಯ ಸಂಪದ ಯೋಜನೆ ಅಡಿಯಲ್ಲಿ ಒಂದು ಟಾರ್ಪಲ್ ಹಾಕಿ ಕೆರೆ ಮಾಡಿದ್ರೆ, ಕೇವಲ ಒಂದು 1.5 ಎಕರೆ 1/2 ಎಕರೆ ಒಳಗೆ ಮಾಡಿದ್ರು ಕೂಡ ಸುಮಾರು 4-5 ಲಕ್ಷ ಸಬ್ಸಿಡಿಯನ್ನು ಕೊಡ್ತಾರೆ. ಅದೇ ಬಯೋಫ್ಲಾಕ್ ಇರ್ಬೋದು, RAS ಇರ್ಬೋದು, ಇದೆಲ್ಲದಕ್ಕೂ ಕೂಡ 10 ಲಕ್ಷಗಟ್ಟಲೆ 15 ಲಕ್ಷ 20 ಲಕ್ಷ ಲಕ್ಷಗಟ್ಟಲೆ ಕೊಡುವಂತ ಒಂದು ಯೋಜನೆಗಳು ಇದೆ. ಆದ್ರೆ ಅದೆಲ್ಲವೂ ಕೂಡ ನಮ್ಮ ಕೊಡಗಿಗೆ ಅಷ್ಟು ಸೂಕ್ತವಾದಂತದಲ್ಲ. ಯಾಕಂದ್ರೆ ಕೊಡಗಿನಲ್ಲಿ ಯಥೇಚ್ಛವಾಗಿ ನಮಗೆ ನೀರಿನ ವ್ಯವಸ್ಥೆ ಇದೆ, ನೀರು ನಮಗೆ ಬೇಕಾದಾಗೆ ಸಿಗ್ತಾ ಇದೆ. ಎಲ್ಲಿ ನೀರಿನ ವ್ಯವಸ್ಥೆ ಇಲ್ವೋ ಅಂತ ಕಡೆಗಳಲ್ಲಿ, ಪಟ್ಟಣಗಳಲ್ಲಿ ಮಾಡುವಂತ ಸ್ಕೀಮ್ಗಳು ಇವೆಲ್ಲ. ಕೊಡಗಿನಲ್ಲಿ ಇರುವಂತ ರೈತ ಅಂತ ಸ್ಕೀಮ್ನೇ ಅಳವಡಿಸಿಕೊಳ್ಳುವ ಬದಲು ಕೊಡಗಿನಲ್ಲಿ ಇರುವ ಸೋರ್ಸ್ ಅನ್ನ ತಗೊಂಡು ಅದರಲ್ಲಿ ಅವನು ಇಂಪ್ರೂವ್ ಆಗೋದು ಒಳ್ಳೇದು ಅಂತ ಹೇಳೋದು ನನ್ನ ಅಭಿಪ್ರಾಯ. ಹಾಗಾಗಿ ನಮಗೆ ಏನಾಗ್ತಾ ಇದೆ ಅಂದ್ರೆ, ಕೊಡಗಿನಲ್ಲಿ 1 ಎಕರೆ ಕೆರೆಯನ್ನ ಮಾಡಿದ್ರು ಕೂಡ 1 ಲಕ್ಷ ರೂಪಾಯಿ ಸಬ್ಸಿಡಿಯನ್ನ ಕೊಡ್ತಾ ಇದ್ದಾರೆ. ಅದು ನಾನು ಕಡಿಮೆ ಅಂತ ನಾನು ಹೇಳ್ತಾ ಇರೋದಲ್ಲ, ಆದ್ರೆ ಬೇರೆ ಸ್ಕೀಮ್ಗೆ ಕಂಪೇರ್ ಮಾಡಿದ್ರೆ ಅದು ತುಂಬಾ ಕಡಿಮೆನೆ. ನಮಗೆ ಒಂದು ಎಕರೆ ಕೆರೆ ಮಾಡಿದಾಗ ಕಡಿಮೆ ಅಂದ್ರೂ ಕೂಡ 3-4 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅಷ್ಟು ಖರ್ಚು ಬರುವಲ್ಲಿ ಅವರು ಒಂದು ಎಕರೆ ಕೊಡೋ ಬದಲು ಮಿನಿಮಮ್ ಅಂದ್ರೆ 2 ಲಕ್ಷ ಆದರೂ ಕೊಟ್ರೆ ಸ್ವಲ್ಪ ರೈತನಿಗೆ ಹೆಲ್ಪ್ ಆಗ್ತದೆ. ಅದೇ ರೀತಿಯಲ್ಲಿ ಈ ಸ್ಕೀಮ್ ಹೇಗಿದೆ ಅಂದ್ರೆ ಹೊಸ ಕೆರೆ ಮಾಡೋದಕ್ಕೆ ಮಾತ್ರ ಇದೆ. ಅದೇ ಏನಾದರೂ ಈಗ ನಮ್ಮ ಕೊಡಗಿನಲ್ಲಿ ನಾವು ಹೊಸ ಹೊಸ ಕೆರೆ ಮಾಡಲಿಕ್ಕೆ ಬೇರೆ ಬೇರೆ ಬೇಕಾದಾಗೆ ಜಾಗಗಳಿಲ್ಲ. ಎಲ್ಲಿ ನೀರು ಬರ್ತಾ ಇದೆಯೋ, ಎಲ್ಲಿ ಮೊದಲು ಕೆರೆ ನಿರ್ಮಾಣ ಮಾಡಿತ್ತೋ ಅಂತ ಜಾಗಗಳಲ್ಲೇ ನಾವು ಕೆರೆ ಮಾಡಬೇಕೇ ವಿನಃ ಹೊಸ ಹೊಸ ಜಾಗಗಳಲ್ಲಿ ನಾವು ಕೆರೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಮಾಡಿದಂಥ ಕೆರೆಗೆ ಅದರಲ್ಲಿ ಹೂಳು ತುಂಬಿಕೊಂಡು ಕೆರೆ ಯಾವುದೇ ರೀತಿಯ ಒಂದು ಇಂಪ್ರೂವ್ಮೆಂಟ್ಸ್ ಇಲ್ಲದೆ ಅದನ್ನು ಹಾಗೆ ಬಿಟ್ಟಿದ್ದಾರೆ. ಸೊ ಅಂತ ಹೂಳೆತ್ತೋದಕ್ಕೆ ಕೂಡ ಸಬ್ಸಿಡಿ ಬೇಕು ಅಂತ ನಾನು ಕೇಳಿಕೊಂಡೆ. ಯಾಕಂದ್ರೆ ಹೂಳೆತ್ತೋದಕ್ಕೆ ಬಹಳ ಇಂಪಾರ್ಟೆಂಟ್ ಆಗ್ತದೆ. ಆ ಹೂಳೆತ್ತದಾಗ ಹೊಸ ಕೆರೆಯಾಗಿ ಅದು ನಿರ್ಮಾಣ ಆಗುತ್ತೆ. ಅದಕ್ಕೆ ಕೂಡ ಸಬ್ಸಿಡಿಯನ್ನು ಕೊಟ್ಟರೆ ರೈತರು ಎಲ್ಲರೂ ಕೂಡ ಮೀನುಗಾರಿಕೆಯನ್ನು ಮಾಡಲಿಕ್ಕೆ ಇಲ್ಲಿ ಸಹಕಾರ ಆಗುತ್ತೆ. ಸೊ ಅದು ನಾನು ಕೇಳಿದೆ. ಹಾಗೆ ಎರಡನೇದಾಗಿ ಫಿಷರಿ ಡಿಪಾರ್ಟ್ಮೆಂಟ್ ಅವರು ಏನ್ ಮಾಡ್ತಾರೆ ಅಂದ್ರೆ ನಮಗೆ ಕೇವಲ 1 ಇಂಚು ಮರಿಯನ್ನು ಕೊಡ್ತಾರೆ. ಆ 1 ಇಂಚಿಂದ ನಮಗೆ 3-4 ಇಂಚು ಮರಿಯನ್ನ ಆ ಸೈಜ್ಗೆ ಮಾಡಿ ಕೊಟ್ರೆ ನಮ್ಮ ರೈತರಿಗೆ ಬಹಳ ಅನುಕೂಲ ಇದೆ. ಆ 1 ಇಂಚು ಮಾಡುವಂತದ್ದು ಮಾತ್ರ ಫಿಷರಿ ಡಿಪಾರ್ಟ್ಮೆಂಟ್ ಅಲ್ಲಿ ಅವರಿಗೆ ಪ್ರಾವಿಷನ್ ಇದೆ ಅಂತೇಳಿ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ. ಯಾಕಂದ್ರೆ ಅವರಿಗೆ ಫೀಡ್ ಅನ್ನ ಇಷ್ಟು ತಿಂಗಳಿಗಿರುವ ಫೀಡು ಅಷ್ಟು ತಿಂಗಳಿಗೆ ಬರುವಂತ ಮರಿಯನ್ನ ರೈತರಿಗೆ ವಿತರಣೆ ಮಾಡಬೇಕು ಅಂತ ಹೇಳುವಂತದ್ದು ಡಿಪಾರ್ಟ್ಮೆಂಟ್ ಅವರ ಯೋಜನೆ ಇದೆ. ಆದ್ರೆ ಆ 1 ಇಂಚು ಕೊಡುವಂತದ್ದು ಕೊಡಗಿಗೆ ಬಿಟ್ಟು ಕುಶಲನಗರ, ಪಿರಿಯಾಪಟ್ಟಣ, ಹುಣಸೂರು ಆ ಏರಿಯಾ ಎಲ್ಲ ಕಡೆಗೆ ಆಗ್ಬೋದು. ಯಾಕಂದ್ರೆ ಅಲ್ಲಿ ಸಾಕಷ್ಟು ಪ್ರಾಣಿಗಳಿಲ್ಲ, ಎನಿಮಿಗಳಿಲ್ಲ, ಓವರ್ಫ್ಲೋ ಆಗುವಂತ ಜಾಗ ಇಲ್ಲ, ತುಂಬಾ ಆಳದ ಕೆರೆಗಳಿಲ್ಲ. ಇಂಥ ಜಾಗಗಳಲ್ಲಿ ಅವರು 1 ಇಂಚು ಮರಿಯನ್ನು ಕೊಟ್ರೆ ಅದು ಸರ್ವೈವ್ ಆಗತ್ತೆ. ಆದ್ರೆ ನಮ್ಮ ಕೊಡಗಿನಂತ ಜಾಗದಲ್ಲಿ ಹೆಚ್ಚು ಆಳ ಇರುವ ಜಾಗ, ಉಷ್ಣಾಂಶ ಕಡಿಮೆ ಇರುವ ಜಾಗದಲ್ಲಿ ನಾವು ಆ 1 ಇಂಚು ಮರಿಯನ್ನ ಬಿಟ್ಟಿದ್ದೆ ಆದ್ರೆ ನಮಗೆ ಅಲ್ಲಿ 500 ಮರಿ ಬಿಟ್ರೆ ಕೇವಲ 50 ಮರಿಯನ್ನ ನಾವು ಉಳಿಸ್ಕೋಬಹುದು. ಅದೇ ನಮಗೆ ಮಿನಿಮಮ್ ಅಂದ್ರೂ ಕೂಡ ಒಂದು 3 ಇಂಚು ಉದ್ದವನ್ನ ಮಾಡಿ ರೈತರಿಗೆ ಕೊಡಿ ಅಂತ ನಾನು ಕೇಳಿಕೊಂಡೆ. ಹಾಗೆ ಕೇವಲ ಅದು 3 ಇಂಚು ಮಾಡೋದು ಮಾತ್ರ ಅಲ್ಲದೆ ನಮಗೆ 3 ಇಂಚು ಮರಿಯನ್ನ ನಾವು ಪ್ರೈವೇಟ್ ಆಗಿ ತಗೊಂಡ್ರೆ ನಮಗೆ 2 ರೂಪಾಯಿಲಿ ಕೊಡ್ತಾರೆ. ಅದೇ ನಾವು ಈಗ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡಾಗ 1 ಇಂಚು ಮರಿಗೆ ನಾವು 50 ಪೈಸವನ್ನ ಕೊಟ್ಟು ನಾವು ತಗೋಬೇಕಾಗ್ತದೆ. ಅದೇ 50 ಪೈಸ ಕೊಟ್ಟರು ಕೂಡ ಅದರಲ್ಲಿ ಸರ್ವೈವ್ ರೇಟ್ ಕೂಡ ಕಡಿಮೆ. ಸೊ ಹಾಗಾಗಿ ಇವರು 3 ಇಂಚು ಉದ್ದ ಮಾಡಿ 1 ರೂಪಾಯಿಗೆ ಅದನ್ನ ರೈತರಿಗೆಲ್ಲ ವಿತರಣೆ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೇನೆ. ಸೊ ಅದು ಕೂಡ ಕುಲಪತಿ ಅವರು ಒಪ್ಪಿಕೊಂಡ್ರು. ಹಾಗೆ ಮೀನು ಮರಿಯನ್ನ ನಮಗೆ ಪ್ರೈವೇಟ್ಗಿಂತ ಡಿಪಾರ್ಟ್ಮೆಂಟೇ ಯಾಕೆ ಒಳ್ಳೇದು ಅಂತ ಹೇಳಿದ್ರೆ ಪ್ರೈವೇಟ್ ಅಲ್ಲಿ ಏನಾಗ್ತಾ ಇದೆ, ನಮಗೆ ಗ್ಯಾರಂಟಿ ಆದಂತ ವೆರೈಟಿ ಇದು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಪ್ರೈವೇಟ್ ಅಲ್ಲಿ ರೋವು ಕಾಟ್ಲ ಯಾವ್ದು ಉಳ್ಕೊಂಡಿದೆಯೋ ಅದನ್ನೇ ಅವರು ಕೊಡ್ಲಿಕ್ಕೆ ನೋಡ್ತಾರೆ. ಆದ್ರೆ ನಮಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಆ ರೀತಿ ಮೋಸ ಆಗೋದಿಲ್ಲ. ನಮಗೆ ರೋವು ಬೇಕು ಅಂತಿದ್ರೆ ಅದು ರೋವನ್ನೇ ಕೊಡ್ತಾರೆ. ನಮಗೆ ಯಾವಾಗ ಮೀನನ್ನು ಹಿಡಿತೀವಿ ಆವಾಗ ಮಾತ್ರ ಗೊತ್ತಾಗೋದು. ರೈತರಿಗೆ ಸಾಮಾನ್ಯ ಸಣ್ಣ ಮರಿಯನ್ನ ನೋಡಿದಾಗ ರೋವು ಕಾಟ್ಲ ಯಾವ್ದು ಅಂತ ಗೊತ್ತಾಗಲ್ಲ. ಸೊ ಈ ಸಮಸ್ಯೆಗಳನ್ನ ನಾವು ತಡಿಬೇಕು ಅಂತಾದ್ರೆ ಡಿಪಾರ್ಟ್ಮೆಂಟ್ ಥ್ರೂಯೇ ರೈತರು ತಗೊಳ್ಳೋದು ಒಳ್ಳೇದು. ಸೊ ಆದ್ರೆ ಡಿಪಾರ್ಟ್ಮೆಂಟ್ ಅಲ್ಲಿ ನಮಗೆ ಮರಿಯನ್ನ ಉದ್ದ ಮಾಡಿ ಕೊಟ್ರೆ ಬಹಳ ಅನುಕೂಲ ಆಗತ್ತೆ ಅಂತ ನಾನು ಕೇಳ್ಕೊಂಡೆ. ಹಾಗೆ ನಾವು ಮರಿಯನ್ನ ಬಿಟ್ಟ ನಂತರ ನಾವು ಅದಕ್ಕೆ ಹಾಕುವಂತ ಆಹಾರ, ಈ ಆಹಾರವು ಬಹಳ ಕಾಸ್ಟ್ ಬೀಳುವಂತದೇ. ಇಲ್ಲಿ ನಮಗೆ 1 ಕೆಜಿ ಮೀನು ಬೆಳೆಸಬೇಕು ಅಂದ್ರೆ 2 ಕೆಜಿ ಫೀಡ್ ಅನ್ನ ನಾವು ಖರ್ಚು ಮಾಡಬೇಕಾಗತ್ತೆ. 1 ಕೆಜಿಗೆ 50 ರೂಪಾಯಿ ತಗೊಂಡ್ರೆ 2 ಕೆಜಿಗೆ 100 ರೂಪಾಯಿ ಆಯ್ತು. ಈ 100 ರೂಪಾಯಿ ಖರ್ಚು ಮಾಡಿದಾಗ ನಮಗೆ 1 ಕೆಜಿ ಪ್ರೊಡಕ್ಷನ್ ನಾವು ತಗೋಬಹುದು. 100 ರೂಪಾಯಿ ನಮಗೆ ಖರ್ಚು ಆಗೇ ಆಗ್ತದೆ. ಮೀನನ್ನ ಹಿಡಿಬೇಕು, 1 ಕೆಜಿಯನ್ನ ಹಿಡಿಬೇಕು ಅಂದ್ರೆ 30 ರೂಪಾಯಿ ಖರ್ಚು ಬೀಳುತ್ತೆ. 30 ರೂಪಾಯಿ ಅಲ್ಲಿಗೆ ಆಯ್ತು. ಆಮೇಲೆ 20 ರೂಪಾಯಿ ಇತರ ಖರ್ಚು ಅಂತೇಳಿ ಕ್ಯಾಮರಾ ಹಾಕಿರ್ಬೋದು, ಸೋಲಾರ್ ಹಾಕಿರ್ಬೋದು, ಬಾಕಿ ಅವನು ಫೀಡ್ ಹಾಕೋನ್ ಚಾರ್ಜ್ ಇರ್ಬೋದು, ಮರಿದು ಚಾರ್ಜ್ ಇರ್ಬೋದು, ಇದೆಲ್ಲ ಇತರ ಚಾರ್ಜ್ಗಳಿಗೆ ನಾವು 20 ರೂಪಾಯಿನ ಸೇರಿಸಬಹುದು. ಅಲ್ಲಿಗೆ 1 ಕೆಜಿ ಮೀನನ್ನ ಬೆಳೆಸಬೇಕು ಅಂದ್ರೆ 1 ರೈತನಿಗೆ 105 ರೂಪಾಯಿ ಖರ್ಚು ಬೀಳುತ್ತೆ. ಈ 105 ರೂಪಾಯಿಗೆ ರೈತನ ಕೈಯಿಂದ ಮೀನನ್ನ ಪರ್ಚೇಸ್ ಮಾಡಿದ್ದೆ ಆದ್ರೆ ರೈತನಿಗೆ ಯಾವ್ದು ಕೂಡ ಉಳಿಯೋದಿಲ್ಲ. ಅಲ್ಲಿ ಯಾವ್ದ್ರಲ್ಲಿ ನಮಗೆ ಉಳಿಸಬಹುದು ಅಂತಾದ್ರೆ ಈ 100 ರೂಪಾಯಿ ಆಗುವಂತ ಫೀಡ್ ಮಾತ್ರ ಸಾಧ್ಯನೇ ಹೊರತು 30 ರೂಪಾಯಿ ಖರ್ಚು, 20 ರೂಪಾಯಿ ಇತರ ಖರ್ಚಲ್ಲಿ ನಮಗೆ ಉಳಿಸ್ಲಿಕ್ಕೆ ಆಗೋದಿಲ್ಲ. ಈ 100 ರೂಪಾಯಿಯಲ್ಲಿ 30-30 ರೂಪಾಯಿ 60 ರೂಪಾಯಿ ಮಾಡಿದ್ದೆ ಆದ್ರೆ 40 ರೂಪಾಯಿ ಕೆಜಿ ಮೇಲೆ ರೈತನಿಗೆ ಉಳಿತದೆ. ಇಲ್ಲ, ರೈತ 200 ರೂಪಾಯಿ ಮೇಲ್ಗಡೆ ಮಾರಬೇಕಾಗ್ತದೆ. ಹಾಗೆ ಮಾಡಿದಾಗ ಮಾತ್ರ ರೈತನಿಗೆ ಮೀನು ಕೃಷಿಯಲ್ಲಿ ಲಾಭದಾಯಕ ಆಗ್ತದೆ ಅಂತ ನಾನು ಹೇಳಿದೆ. ಹಾಗಾಗಿ ಫೀಡ್ ಅನ್ನ ಕೂಡ ನೀವು ಸಬ್ಸಿಡಿಯಲ್ಲಿ ಕೊಡಬೇಕು ಅಂತ ಹೇಳೋದನ್ನ ನಾನು ಕೇಳ್ಕೊಂಡೆ. ಅದೇ ರೀತಿಯಲ್ಲಿ ಎಲ್ಲ ಹೊರಗಿನ ಜಾಗದಲ್ಲಿ ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಅಲ್ಲೆಲ್ಲ ಹೇಗೆ ಅಂದ್ರೆ ಅವರ ಮನೆ ಪಕ್ಕದಲ್ಲಿ ಮನೆಯ ಅಂಗಳದಲ್ಲಿ ಮೀನನ್ನ ಸಾಕುವಂತದ್ದು ನಾವು ನೋಡ್ತೇವೆ. ಆದ್ರೆ ಕೊಡಗಿನಲ್ಲಿ ಹಾಗೆ ಆಗೋದಿಲ್ಲ. ಕೊಡಗಿನಲ್ಲಿ ರೈತನ ಮನೆಯಿಂದ 1 ಕೆರೆಗೆ ಮಿನಿಮಮ್ ಅಂದ್ರೂ ಕೂಡ 2 ಕಿಲೋಮೀಟರ್, 3 ಕಿಲೋಮೀಟರ್, 4 ಕಿಲೋಮೀಟರ್ ದೂರ ಇರುವಂತಹ ಜಾಗಗಳಲ್ಲಿ ಅವ್ರ ಕೆರೆ ಇರೋದು. ಸೊ ಹಾಗಿರುವಾಗ ಆ ಕೆರೆಯಲ್ಲಿ ಮೀನ್ ಹಾಕಿ ಅಲ್ಲಿ ಅವನು ಫೀಡ್ ಅನ್ನು ಹಾಕಬೇಕು ಅಂತಾದ್ರೆ ಕಳ್ಳತನ ಆಗದ ರೀತಿಯಲ್ಲಿ ಕಾಪಾಡಬೇಕಾಗ್ತದೆ. ಈ ಕಳ್ಳತನದಿಂದ ಕಾಪಾಡಬೇಕು ಅಂದ್ರೆ ಮೇಯ್ನ್ ಆಗಿ ಕ್ಯಾಮರಾ ಬೇಕು, ಜೊತೆಗೆ ಸೋಲಾರ್ ವ್ಯವಸ್ಥೆ ಬೇಕು. ಸೋಲಾರ್ ಬೇಲಿ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಕ್ಯಾಮರಾ ಅಂತೂ ಬೇಕೇ ಬೇಕು. ಈ ಕ್ಯಾಮರಾಕ್ಕೆ ಕೂಡ ತುಂಬಾ ಇನ್ವೆಸ್ಟ್ಮೆಂಟ್ ಆಗ್ತದೆ. 30-40 ಸಾವಿರದವರೆಗೆ ಖರ್ಚಾಗುವಂತದಿದೆ. ಇದನ್ನ ಕೂಡ ಒಬ್ಬ ಸಣ್ಣ ರೈತ ಹಾಕ್ಬಿಟ್ಟು ಮೀನ್ ಬೆಳೆಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕೂಡ ಕ್ಯಾಮರಾ ಸೋಲಾರ್ ವ್ಯವಸ್ಥೆಗೆ ಸಬ್ಸಿಡಿ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಅದು ಕೂಡ ಆಗ್ಲಿ ಅಂತೇಳಿ ಅವರು ಒಪ್ಕೊಂಡಿದ್ದಾರೆ. ಹಾಗೆ ಅದರ ಜೊತೆಯಲ್ಲಿ ನಾವು ಎಲ್ಲವನ್ನ ಬೆಳೆಸಿದಾಗ ಏನಾದ್ರೂ ಮೀನುಗಳು ಸಾಯ್ತು ಅಂದ್ರೆ ಡಿಪಾರ್ಟ್ಮೆಂಟ್ ಅವ್ರನ್ನ ಕೇಳಿದ್ರೆ ಮೇನ್ ಆಗಿ ಅವ್ರು ಹೇಳುವಂತದ್ದೇನು ಆಕ್ಸಿಜನ್ ಪ್ರಾಬ್ಲಮ್ ಮಾತ್ರ. ಇಲ್ಲಿ ಮೀನ್ ಏನಾಗ್ತದೆ, ಕೇವಲ ಆಕ್ಸಿಜನ್ ಪ್ರಾಬ್ಲಮ್ ಇಂದ ಮಾತ್ರ ಸಾಯುವಂತದಲ್ಲ, ನಾವು ಕೊಡುವ ಆಹಾರದಿಂದ ಸಾಯ್ತದೆ. ಏನಾದ್ರೂ ನೀರಲ್ಲಿ ವ್ಯತ್ಯಾಸಗಳು ಕಂಡ್ರೆ ಸಾಯ್ತದೆ. ಹಾಗೆ ಯಾವುದೇ ರೀತಿಯ ಸಮಸ್ಯೆ ಆದರೂ ಕೂಡ ಮೀನುಗಳು ಸಾಯುವಂತದನ್ನ ನಾವು ಕಾಣಬಹುದು. ಮೀನು ಸಾಯಲಿಕ್ಕೆ ಸಾಕಷ್ಟು ಕಾರಣಗಳಿದ್ದಾವೆ. ಹಾಗಾಗಿ ಹೇಗೆ ಸಾಯ್ತದೆ ಅಂತ ಹೇಳೋದನ್ನ ಕಂಡುಹಿಡಿಯಕ್ಕೋಸ್ಕರ ನಮಗೆ ಲ್ಯಾಬ್ನ ವ್ಯವಸ್ಥೆ ಬೇಕು. ಅದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೂಡ ಒಂದೊಂದು ಲ್ಯಾಬ್ ಅನ್ನ ತೆಗಿಬೇಕು. ಅದರ ಮುಖಾಂತರ ನಮಗೆ ಮೀನು ಹೇಗೆ ಸಾಯ್ತಾ ಇದೆ, ಆ ಸಾಯೋದಿಕ್ಕೆ ಏನು ಮಾಡಬೇಕು, ಹಾಗೆ ಪಿ ಎಚ್ ಮಿಷಿನ್ ಕೂಡ ಸಿಗ್ತದೆ. 500-600 ರೂಪಾಯಿ ಕೊಟ್ಟರೆ ಪಿ ಎಚ್ ಮಿಷನ್ ನ ತಗೊಳ್ಳಿಕ್ಕೆ ಸಾಧ್ಯ ಇದೆ. ಅಂತ ಮಿಷಿನ್ಗಳನ್ನ, ಬಲೆಗಳನ್ನ, ಇದನ್ನೆಲ್ಲವೂ ಕೂಡ ನಮಗೆ ಡಿಪಾರ್ಟ್ಮೆಂಟ್ ಥ್ರೂ ಸಿಗುವಾಗೆ ಆಗ್ಬೇಕು ಅಂತ ಕೂಡ ನಾನು ಕೇಳ್ಕೊಂಡೆ. ಹಾಗೆ ನಾವು ಇದರ ಜೊತೆಗೆ ಇನ್ನು ಎಲ್ಲ ರೈತರು ಕೂಡ ಮೀನನ್ನ ಬೆಳಿಬಹುದು, ಬೆಳಿಲಿಕ್ಕೆ ಯಾರಿಗೂ ಪ್ರಾಬ್ಲಮ್ ಇಲ್ಲ, ಫೀಡ್ ಹಾಕಿದಾಗ ಖಂಡಿತ ಬೆಳೀತದೆ. ಆದ್ರೆ ಎಲ್ಲರಲ್ಲಿ ಇರುವಂತ ಒಂದೇ ಒಂದು ಸಮಸ್ಯೆ ಏನು ಅಂದ್ರೆ ಈ ಮೀನನ್ನ ಮಾರಾಟ ಮಾಡೋದು ಹೇಗೆ, ಇದು ಜನರಿಗೆ ಮುಖ್ಯವಾಗಿ ಆಗುವಂತ ಸಮಸ್ಯೆ. ಈಗ ನಾನಾದ್ರೆ ನಮ್ದು ಕಗ್ಗೋಡಲ್ಲೇ ಹೊಸ ಒಂದು ಅಂಗಡಿ ಓಪನ್ ಮಾಡಿದ್ದೇನೆ, ಲೈವ್ ಫಿಶ್ ಸೇಲ್ ಸೆಂಟರ್ ಅಂತ ಕೊಟ್ಟು ಜೀವಂತ ಮೀನನ್ನ ನಾನಲ್ಲಿ ಮಾರ್ತಾ ಇದ್ದೇನೆ. ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ, ಆದ್ರೆ ಅದೇ ರೀತಿಯ ಅನುಕೂಲ ಎಲ್ಲ ರೈತರಿಗೆ ಇರೋದಿಲ್ಲ. ಹಾಗಾಗಿ ರೈತ ಮೀನನ್ನ ಮಾರಬೇಕು ಅಂತ ಆದ್ರೆ ಏನ್ ಮಾಡೋದು, ಅದಕ್ಕೆ ಮುಖ್ಯವಾಗಿ ಏನ್ ಮಾಡಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಥ್ರೂವೇ ಆ ಮೀನನ್ನ ಖರೀದಿ ಮಾಡಬೇಕು. ಡಿಪಾರ್ಟ್ಮೆಂಟ್ ಅವರು ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಹೊಳೆ ಮೀನನ್ನ, ಸಮುದ್ರ ಮೀನನ್ನ ತರುವ ಬದಲು ಫಸ್ಟ್ ರೈತರಿಗೆ ಇನ್ಫಾರ್ಮ್ ಮಾಡಬೇಕು. ಇಲ್ಲ ರೈತರು ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿ ಇಂಥ ದಿವಸ ನಾನು ಇಷ್ಟು ಕೆಜಿ ಮೀನನ್ನ ಕೊಡ್ತೇನೆ ಅಂತ ಹೇಳಿ ಅಲ್ಲಿ ಮೀನನ್ನ ಕ್ವಾಲಿಟಿಯನ್ನ ಹಾಗೆ ಮೀನಿನ ಆಕಾರವನ್ನ, ಸ್ವಲ್ಪ ಸಣ್ಣ ಸೈಜ್ ಇದ್ರೆ ರೇಟ್ ಕಡಿಮೆ ಮಾಡಲಿ, ದೊಡ್ಡ ಸೈಜ್ ಇದ್ರೆ ರೇಟು ಜಾಸ್ತಿ ಕೊಡ್ಲಿ, ಕ್ವಾಲಿಟಿ ಕೂಡ ಅಷ್ಟೇ, ಫ್ರೆಶ್ ಮೀನು ಕೂಡ ಸಿಗತ್ತೆ. ಫಸ್ಟ್ ರೈತನ ಮೀನನ್ನು ತಗೊಂಡು ಡಿಪಾರ್ಟ್ಮೆಂಟ್ ಥ್ರೂ ಅಲ್ಲೇ ಅದು ಮೀನು ಸೇಲ್ ಆಗುವ ಹಾಗೆ ಆಗ್ಬೇಕು ಅಂತ ಹೇಳೋದನ್ನ ನಾನು ಹೇಳಿದೆ. ಯಾವಾಗ ರೈತರ ಮೀನು ಡಿಪಾರ್ಟ್ಮೆಂಟ್ಗೆ ಸಿಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಮಾತ್ರ ಹೊರಗಡೆಯಿಂದ ಮೀನನ್ನ ತರಿಸಬೇಕು. ಪ್ರತಿಯೊಂದು ಡಿಸ್ಟಿಕ್ ಅಲ್ಲಿ ಕೂಡ ಈ ತರ ಆಗ್ಬೇಕು. ಹಾಗೆ ಆದಾಗ ಮಾತ್ರ ನಮ್ಮ ಮೀನುಗಾರರಿಗೆ, ಮೀನು ಬೆಳೆಗಾರರಿಗೆ ಇದು ಲಾಭದಾಯಕ ಆಗ್ತದೆ, ಹಾಗೆ ಅವರಿಗೆ ಚೆನ್ನಾಗಿ ಬೆಳೆಸಲಿಕ್ಕೂ ಕೂಡ ಸಹಕಾರ ಆಗ್ತದೆ ಅಂತ ನಾನು ಕೇಳ್ಕೊಂಡೆ. ಇದೆಲ್ಲ ವಿಷಯವನ್ನ ನಾನು ಮಾನ್ಯ ಕುಲಪತಿ ಅವ್ರ ಜೊತೆ ಕೇಳ್ಕೊಂಡಿದ್ದೇನೆ. ಅವರು ಅದಕ್ಕೆ ಎಲ್ಲದಕ್ಕೂ ಆಯ್ತು, ನಾವು ಯೋಚನೆ ಮಾಡ್ತೇವೆ ಅಂತ ಹೇಳುವಂತ ಒಂದು ಆಶ್ವಾಸನೆಯನ್ನ ಕೊಟ್ಟಿದ್ದಾರೆ. ಹಾಗೆ ಅದೆಲ್ಲ ನೆರವೇರಿಸಿದ್ರೆ ನಮ್ಮ ಎಲ್ಲ ರೈತರಿಗೂ ಕೂಡ ಹೆಲ್ಪ್ ಆಗ್ತದೆ ಅಂತ ಹೇಳೋದು ನನ್ನ ಭಾವನೆ. ನೋಡಿ, ಕೊಡಗಿನಲ್ಲಿ ಮೀನು ಸಾಕಾಣಿಕೆಗೆ ಸಂಬಂಧಿಸಿದಂತೆ ಏನೇನು ಸಮಸ್ಯೆಗಳಿದಾವೆ ಅಂತ ಅನ್ಕೊಂಡು ಚೆನ್ನಾಗಿ ತಿಳ್ಕೊಂಡಿದ್ರೆ ಅನುಭವಕ್ಕೂ ಬಂದಿದೆ. ಸ್ವತಃ ಮೀನು ಸಾಕಾಣಿಕೆದಾರರಾಗಿರೋದ್ರಿಂದ ಇವೆಲ್ಲ ವಿಚಾರಗಳು ಬಹಳ ಸ್ಪಷ್ಟವಾಗಿ ಮನವರಿಕೆ ಆಗಿದ್ದಾವೆ. ಅದನ್ನ ಹೇಗೆ ಪರಿಹರಿಸಬೇಕು, ಹಾಗೆ ಸರ್ಕಾರದ ಮಟ್ಟದಲ್ಲಿ ಹೇಗೆ ಸ್ಪಂದಿಸಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನ ಮಂಡಿಸಿದ್ರಿ. ಆಗ್ತವೆ, ಇದಕ್ಕೆ ಸೂಕ್ತವಾಗಿ ನಮ್ಮ ವ್ಯವಸ್ಥೆ ಸ್ಪಂದಿಸುತ್ತದೆ ಅನ್ನೋ ಒಂದು ಭಾವನೆ ತಮ್ಮಲ್ಲಿದೆ. ಮೀನು ಸಾಕಾಣಿಕೆ ಕೃಷಿಗೆ ಪೂರಕವಾದದ್ದು ಮತ್ತು ರೈತರಿಗೆ ಇದರಿಂದ ಅನುಕೂಲಗಳಿದ್ದಾವೆ. ಕೃಷಿ ಕೊಳ ಅಥವಾ ಕೆರೆಯ ನೀರು ಕಾಫಿ ತೋಟಕ್ಕಾಗತ್ತೆ, ಹಾಗೆ ಉದ್ಯೋಗ ಸೃಷ್ಟಿಗೆ, ವರಮಾನದ ಗಳಿಕೆಗೂ ನೆರವಾಗಬಲ್ಲದು. ಏನಂತೀರಿ? ಹೌದು ಸರ್, ಬಹಳ ಒಳ್ಳೆಯದು. ಎಲ್ಲ ಕೃಷಿಗಳಿಗಿಂತ ನನ್ನ ದೃಷ್ಟಿಯಲ್ಲಿ ಈವಾಗ ಮೀನು ಕೃಷಿ ಬಹಳ ಲಾಭದಾಯಕ ಇದೆ. ನಾವು ವಾರ ವಾರ ಮೀನನ್ನು ಹಿಡಿತೇವೆ, ವಾರಕ್ಕೆ ಸುಮಾರೊಂದು 200-250 ಕೆಜಿ ವರೆಗೆ ಈಗ ಸೇಲ್ ಆಗ್ತಾ ಇದೆ. ನನ್ನ ವಾರದ ಏನು ಪ್ರೊಡಕ್ಷನ್ ಇದೆ ಆ ಪ್ರೊಡಕ್ಷನ್ ಮಾತ್ರ ನಾನು ಹಿಡಿತಾ ಇರೋದು. ಕೆರೆ ಖಾಲಿ ಮಾಡಬೇಕು ಅಂತಾದ್ರೆ ವಾರದಲ್ಲಿ 2-3 ದಿವಸ ಹಿಡಿದು ಮೀನನ್ನ ಖಾಲಿ ಮಾಡಬೇಕಾಗ್ತದೆ. ಹಾಗಾಗಿ ಎಲ್ಲ ರೈತರು ಕೂಡ ಆಲ್ರೆಡಿ ಇರುವಂತ ಕೆರೆಗಳು, ಅದಕ್ಕಾಗಿ ಹೊಸದಾಗಿ ಮಾಡಬೇಕು ಅಂತಿಲ್ಲ. ಬೇರೆ ಕಡೆ ಮಿಷಿನ್ ಇಟ್ಟು ಮೋಟರ್ ಇಟ್ಟು ಆಕ್ಸಿಜನ್ ನ ಕೊಟ್ಟು ಬೆಳೆಸುವಂತ ಕಷ್ಟ ಬೇರೆ ಜಿಲ್ಲೆಗಳಿಗಿದೆ. ಆದ್ರೆ ದೇವರ ದಯದಿಂದ ಕೊಡಗಿನಲ್ಲಿ ಇರುವಂತ ರೈತರು ಬಹಳ ಪುಣ್ಯವಂತರು ಅಂತ ಹೇಳ್ಬೋದು. ಆ ರೀತಿಯ ಯಾವುದೇ ಸಮಸ್ಯೆ ಇಲ್ಲ, ನ್ಯಾಚುರಲ್ ಆಗಿಯೇ ನಮಗೆ ದೇವರೇ ಕೊಟ್ಟಂತ ಒಂದು ಜಲ ವ್ಯವಸ್ಥೆ ಇದೆ. ಹಾಗಿರುವಂತ ವ್ಯವಸ್ಥೆಯಲ್ಲಿ ನಾವು ಏನೂ ಇಲ್ಲ, ಬರೀ ಒಂದು ಮೀನನ್ನ ಬಿಟ್ಟು ಸ್ವಲ್ಪ ಮಟ್ಟಿಗೆ ಹೆಚ್ಚಾಗಿ ಅಲ್ಲದಿದ್ರು ಕೂಡ ಅವರ ಮನೆ ಬಳಕೆಗೆ ಏನ್ ಬೇಕು ಅಷ್ಟು ಮೀನಿಗಾದ್ರೂ ಫುಡ್ ಅನ್ನ ಹಾಕಿ ಅವ್ರಿಗೇನ್ ಬೇಕು ಅವ್ರ ಖರ್ಚಿಗಾಗುವಷ್ಟು ಮೀನನ್ನಾದ್ರೂ ಧಾರಾಳವಾಗಿ ಹಿಡ್ಕೊಂಡು ಬೆಳೆಸ್ಕೋಬಹುದು. ರೈತರು ಬರೀ ಬೆಳೆಗಳನ್ನ ಅಲ್ದಲನೆ ಇತರೆ ಉಪಕಸಬುಗಳನ್ನ ಅಥವಾ ಪೂರಕವಾದ ಕಸಬುಗಳನ್ನ ಕೈಗೊಳ್ತಾ ಹೋದ್ರೆ ಅನುಕೂಲಗಳೇ. ಎಮ್ಮೆಗಳನ್ನ ಸಾಕೊಂಡಿದ್ರಿ, ಹಂದಿಗಳನ್ನು ಸಾಕ್ತಿದ್ರಿ, ಮನೆ ಬಳಕೆಗಾಗಿ ಇನ್ನು ಬೇರೆಯವರಿಗೆ ಕೊಡ್ಲಿಕ್ಕೆ ಕೋಳಿಗಳಿದಾವೆ, ಜೇನನ್ನು ಸಾಕೊಂಡಿದ್ರಿ. ಒಟ್ಟಾರೆ ವಿಸ್ತಾರವಾದ ಪ್ರದೇಶದಲ್ಲಿ ಕೃಷಿಯನ್ನ ಮಾಡ್ಕೊಂತ ಒಬ್ಬ ಕಾನೂನು ಪದವೀಧರರಾಗಿ ಅರ್ಥಪೂರ್ಣವಾಗಿ ತಮ್ಮ ಕೃಷಿ ಚಟುವಟಿಕೆಗಳು ಸಾಗಿದವೆ. ನಾಡಿನ ಬೆಳವಣಿಗೆಗೆ ಕೃಷಿ ಸಹಕಾರಿ, ಅನೇಕರಿಗೆ ಉದ್ಯೋಗಗಳನ್ನ ಕೊಡ್ತಾ ಹೋಗ್ತದೆ. ನಿರಂತರವಾದ ಉದ್ಯೋಗ ಕೃಷಿಯಲ್ಲಿ ಇದ್ದಿದ್ದೆ. ಎಷ್ಟು ಕಾರ್ಮಿಕರು ನಿಮ್ಮಲ್ಲಿ ಹಾಲಿ ಕೆಲಸ ಮಾಡ್ತಿದ್ದಾರೆ? ನಮ್ಮಲ್ಲಿ ಒಂದು 30-40 ಜನ ಪರ್ಮನೆಂಟ್ ಲೇಬರ್ಸ್ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಉದ್ಯೋಗಗಳನ್ನ ಕೊಟ್ಟು ಅವರ ಹೊಟ್ಟೆ ತುಂಬಿಸೋದ್ರ ಜೊತೆಗೆ ನೀವು ಬೆಳವಣಿಗೆ ಆಗ್ತಾ ಇದ್ರಿ. ಕೃಷಿಕನ ಗುಣ ಇದು, ಕೃಷಿಕನ ಸಾಮರ್ಥ್ಯ ಇದು. ಮೀನು ಸಾಕಾಣಿಕೆಗೆ ಸಂಬಂಧಿಸಿದಂತೆ ಕೆಲವೊಂದು ವಿಚಾರಗಳನ್ನ ಹೇಳ್ತಾ ಇದ್ರಿ, ಸಮಸ್ಯೆಗಳನ್ನು ಉಲ್ಲೇಖ ಮಾಡಿದಿರಿ. ಇದನ್ನ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲೂ ಗಮನಕ್ಕೆ ತಂದಿದ್ದಾರೆ. ತಮಗೆ ಧನ್ಯವಾದಗಳು ತೇಜಸ್ ಅವರೇ. ನಮಸ್ಕಾರ. ನಮಸ್ಕಾರ ಸರ್. ಕೇಳುಗರೆ, ಇದುವರೆಗೆ ಮಡಿಕೇರಿ ತಾಲೂಕು ಕಗ್ಗೊಳ್ಳು ಗ್ರಾಮದ ಮಂದಿರ ತೇಜಸ್ ನಾಣಯ್ಯ ಅವರ ವಿಚಾರಗಳು ಬಿತ್ತರವಾದವು. ಅವರ ಸಂಖ್ಯೆ ಹೀಗಿದೆ: 944-81-7-8-1-7-4 944-81-7-8-1-7-4 ಇದುವರೆಗೆ ಕೊಡಗು ಜಿಲ್ಲೆಯಲ್ಲಿ ಮೀನುಗಾರಿಕೆ ಕುರಿತ ಕಾರ್ಯಕ್ರಮ ಮತ್ಸ್ಯ ಸಂಪತ್ತು ಬಿತ್ತರವಾಯಿತು. ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೊಡಗು ಜಿಲ್ಲೆಯ ಮೀನುಗಾರಿಕೆ ಇಲಾಖೆ. ಈಗ ಕೇಳುವ ಕೃಷಿ ಮಾಹಿತಿ. ರೈತ ಬಾಂಧವರೇ, ಅಡಿಕೆ, ಬಾಳೆ, ಶುಂಠಿ, ಏಲಕ್ಕಿ ಇತ್ಯಾದಿ ಬೆಳೆಗಳಿಗೆ ಹದವಾದ ಹಸಿ ಮಣ್ಣಿನಲ್ಲಿ ಇರಬೇಕನ್ಕೊಂಡು ತಮಗೂ ಗೊತ್ತು. ಈ ಬೆಳೆಗಳಿಗೆ ಆಗಾಗ್ಗೆ ಮಳೆ ಬರ್ತಾ ಇರಬೇಕು, ಇಲ್ಲವೇ ನೀರನ್ನ ಕೊಡ್ತಾ ಇರಬೇಕು. ತೆಂಗು ಬೆಳೆಗೂ ಆಗಾಗ್ಗೆ ನೀರನ್ನ ಪೂರೈಸ್ತಾ ಇರಬೇಕು, ಇಲ್ಲಾಂದ್ರೆ ಸರಿಯಾಗಿ ಇಳುವರಿ ಬರೋದಿಲ್ಲ. ತರಕಾರಿಗಳಿಗೂ ಮಣ್ಣಿನ ತೇವದ ಅಗತ್ಯತೆ ಇದೆ ಅಲ್ವಾ? ಯಾವ ತರಕಾರಿಗಳನ್ನು ನೀರಿಲ್ದರೆ ಬೆಳೆಯೋದು ಕಷ್ಟ. ಗಡ್ಡೆ ತರಕಾರಿಗಳು ಹೇಗೋ ಬರವನ್ನು ಸಹಿಸಿಕೊಂಡು ಉಳಿತವೆ, ಆದರೆ ಇಳುವರಿಗೆ ಹದವಾದ ನೀರನ್ನು ಕೊಡ್ತಾ ಇರಬೇಕು ಅವಕ್ಕೂ. ತರಕಾರಿಗಳಲ್ಲಂತೂ ತೇವದ ಕೊರತೆ ಆಗ್ಬಿಟ್ರೆ ಅವು ಬಳಲ್ಬಿಡ್ತವೆ, ಬೆಳವಣಿಗೆ ಮತ್ತು ಇಳುವರಿನೂ ಕಮ್ಮಿ ಆಗ್ಬಿಡುತ್ತೆ ಅಲ್ವಾ? ಮಳೆಗಾಲದ ದಿನಗಳಲ್ಲಿ ನೀರು ನಿಂತರೆ ಅಥವಾ ಸತತವಾಗಿ ಮಳೆ ಬರ್ತಾ ಇದ್ರೆ ಎಷ್ಟೋ ಬೆಳೆಗಳು ಹೆದರಿಬಿಡ್ತವೆ, ರೋಗಕ್ಕೂ ತುತ್ತಾಗ್ತವೆ. ತಗ್ಗು ಪ್ರದೇಶಗಳಲ್ಲಿಯೇ ಸಾಮಾನ್ಯವಾಗಿ ಅಡಿಕೆ, ಬಾಳೆ, ಶುಂಠಿ, ಏಲಕ್ಕಿ, ತೆಂಗು ತರಕಾರಿಗಳನ್ನು ಎಷ್ಟೋ ಜನ ಬೆಳೆದುಕೊಳ್ಳೋದಿದೆ. ತೇವದ ಅಭಾವ ಆಗಬಾರ್ದೆಂಬ ಮುಂದಾಲೋಚನೆಯು ಇದರಲ್ಲಿ ಅಡಗಿರುತ್ತೆ ಅಲ್ವಾ? ಇರೋ ತೇವವನ್ನು ಬಳಕೆ ಮಾಡಿಕೊಂಡು ಈ ಬೆಳೆಗಳು ಚೆನ್ನಾಗಿ ಬರ್ತವಂತ ಅನ್ಕೊಂಡೆ ಎಷ್ಟೋ ಜನ ತಗ್ಗು ಪ್ರದೇಶಗಳಲ್ಲಿ ಈ ರೀತಿಯ ಬೆಳೆಗಳನ್ನು ಮಾಡೋದಿದೆ. ಆದರೆ ಮಳೆ ಸತತವಾಗಿ ಬರ್ತಾ ಇದ್ರೆ, ನೀರು ಹೊರಗಡೆ ಹೋಗ್ತಾ ಇದ್ರೆ ಅಲ್ಲಿಯ ಬೆಳೆಗಳಿಗೆ ತೊಂದರೆ ತಪ್ಪಿದ್ದಲ್ಲ. ನಿರಂತರವಾಗಿ ನೀರಿನ ನಿಲುಗಡೆಯಾದಾಗ ಆ ಜಮೀನಿನಲ್ಲಿರುವ ಫಸಲು ನರಳಿಬಿಡುತ್ತೆ ಅಲ್ವಾ? ಬೇರುಗಳ ಉಸಿರಾಟಕ್ಕೆ ಅಡ್ಡಿ ಆಗ್ತದೆ, ರೋಗಾಣುಗಳು ಬೆಳಿಲಿಕ್ಕೆ ಶುರುವಾಗ್ತವೆ, ಬೆಳೆಗಳನ್ನು ಕಳೆದುಕೊಳ್ಳುವ ದುಸ್ಥಿತಿ ಎದುರಾಗ್ತದೆ. ಈ ಸಲುವಾಗಿ ಆಳವಾದ ಚರಂಡಿಗಳು ಈ ಸಮಸ್ಯೆಗೆ ಒಳ್ಳೆಯ ಪರಿಹಾರವನ್ನು ಒದಗಿಸ್ತವೆ. ಬೆಳೆ ಮಾಡುವ ಮುನ್ನವೇ 2-3 ಆಳದ ಚರಂಡಿಗಳನ್ನು ರಚನೆ ಮಾಡಿಕೊಂಡ್ರೆ ಏಕಾಏಕಿಯಾಗಿ ಎದುರಾಗುವ ಸಮಸ್ಯೆಯಿಂದ ಪಾರಾಗಬಹುದು. ಆಯಾ ಜಮೀನಿನ ತಗ್ಗು, ಇಳಿಜಾರು, ನೀರು ಹರಿದು ಹೋಗೋ ಅವಕಾಶಗಳನ್ನು ಗಮನಿಸಿಕೊಂಡು ಚರಂಡಿಯ ಆಳವನ್ನು ನಿಗದಿಪಡಿಸಿಕೊಳ್ಬಹುದು. ಗಿಡಮರಗಳ ಬೇರುಗಳು ಬಲಗೊಂಡು ಆರೋಗ್ಯವಾಗಿರಬೇಕಾದ್ರೆ ಜಮೀನುಗಳಲ್ಲಿ ನೀರು ನಿಲ್ಲಬಾರದು. ಶೀತಾಂಶವು ಮಣ್ಣಿನಲ್ಲಿ ಹೆಚ್ಚಾದಂತೆ ಬೇರುಗಳು ಕೆಡ್ತವೆ, ಪೈರುಗಳು ಹಾಳಾಗ್ತವೆ, ಬೆಳವಣಿಗೆ ಕುಂದುತ್ತೆ, ಇಳುವರಿಯು ಗಣನೀಯವಾಗಿ ಕುಗ್ಗುತ್ತೆ. ಮಣ್ಣಿನಿಂದ ಪೋಷಕಾಂಶಗಳು ಸರಿಯಾಗಿ ಸರಬರಾಜು ಆಗದೆ ಶೀತದ ಜಮೀನುಗಳಲ್ಲಿಯ ಫಸಲುಗಳು ಏನೇ ಉಪಚಾರ ಮಾಡಿದ್ರೂ ಚೇತರಿಕೆಯನ್ನ ಕಾಣೋದಿಲ್ಲ. ಉಪಕಾರಿ ಜೀವಿಗಳು ದೂರವಾಗ್ತವೆ, ಮಣ್ಣು ಸಡಿಲವಾಗ್ತದೆ. ಇದಲ್ದಲನೆ ಚರಂಡಿಗಳನ್ನು ಮಾಡಿಕೊಳ್ಳದ ಜಮೀನುಗಳಲ್ಲಿ ಕಳೆ ಹತ್ತೋಟಿ ಕೆಲಸವು ಕಷ್ಟವಾಗ್ತದೆ, ಇತರೆ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೂ ಅಡಚಣೆ ಆಗ್ತದೆ. ಆ ಮಣ್ಣಿನ ಫಲವತ್ತತೆಯು ಕಮ್ಮಿ ಆಗ್ತದೆ, ಬೆಳೆಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ, ಇಳುವರಿಯು ತುಂಬಾ ಕಮ್ಮಿ ಆಗೋದಿದೆ. ತರಕಾರಿಗಳಲ್ಲಂತೂ ಸಸ್ಯಗಳು ಬೇಗ ಸಾಯ್ತವೆ, ಕಳೆಗಳು ಹೇರಳವಾಗಿ ಬೆಳಿಲಿಕ್ಕೆ ಶುರುವಾಗ್ತವೆ, ವರ್ಷಗಳು ಕಳೆದಂತೆ ಆ ಜಮೀನು ಕೆಡ್ತದೆ, ಸರಿಪಡಿಸಲಿಕ್ಕೆ ಬಹಳ ಕಷ್ಟವಾಗ್ತದೆ. ಆದ್ದರಿಂದ ತಗ್ಗಿನ ಸಮತಟ್ಟಾದ ಜಮೀನುಗಳಲ್ಲಿ ನೀರು ಹೆಚ್ಚು ಸಮಯದವರೆಗೆ ನಿಲ್ಲದಂತೆ ಗಮನಹರಿಸಿ ಕೆಲಸಗಳನ್ನು ಕೈಗೊಂಡರೆ ಉತ್ತಮವೇ. ಹಾಕಿದ ಬಂಡವಾಳ, ಮಾಡಿದ ಕೆಲಸಗಳಿಗೆ ತಕ್ಕ ಪ್ರತಿಫಲ ಪಡೆಯಲಿಕ್ಕೆ ರೈತರು ಆಗಾಗ್ಗೆ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವ ನಿಟ್ಟಿನಲ್ಲಿ ಗಮನಹರಿಸಿಕೊಳ್ಳಬೇಕು. ಮುಂದಾಲೋಚನೆಗಳಿಂದ ಕೆಲಸ ಮಾಡಿದರಂತೂ ಇನ್ನೂ ಒಳ್ಳೆಯದು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ.

ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಿರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಜೊಂಪೆ ವಿವರ: ಕೊಡಗು ಜಿಲ್ಲೆನ ಭಾಗಮಂಡಲ ತಲಕಾವೇರಿ ಪಾಡಿ ಇಗ್ಗುತ್ತಪ್ಪ ಪುಣ್ಯಕ್ಷೇತ್ರಗಳನ್ನ ತೀರ್ಥಕ್ಷೇತ್ರಗಂತ ಮಾಡಿಕೆ ಕೊಡಗಿನ ಬ್ಯಾರೆ ಬ್ಯಾರೆ ಸಂಘ ಸಂಸ್ಥೆಗ ಕೇಳಿಕಂಡ ಬಗೆಯಲ್ಲಿ ಇಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶನ್ ಅವರ ಅಧ್ಯಕ್ಷತೆಯಲ್ಲಿ ಪೂರ್ವಭಾವಿ ಸಭೆ ನಡೆದು ಈ ಬಗೆಯಲ್ಲಿ ನಡೆದ ಚರ್ಚೆಯಲ್ಲಿ ಎಲ್ಲಾ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಅಭಿಪ್ರಾಯಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಗೆ ಮಾತಾಡಿ ಭಾಗಮಂಡಲ ತಲಕಾವೇರಿ ಪಾಡಿ ಇಗ್ಗುತ್ತಪ್ಪ ಪವಿತ್ರ ಕ್ಷೇತ್ರಗಳನ್ನ ದೇವಸ್ಥಾನ ಪಟ್ಟಣ ತೀರ್ಥಕ್ಷೇತ್ರ ಅಂತ ನಿರ್ಕು ಮಾಡೋಕರೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಇನ್ನೊಂದು ಸಭೆ ನಡೆಸಿ ಭಾಗಮಂಡಲದ ಜನ ಸೇರಿದಂಗೆ ಎಲ್ಲಾ ಜನಪ್ರತಿನಿಧಿಗಳೊಟ್ಟಿಗೆ ಚರ್ಚೆ ಮಾಡಿ ಕ್ರಮ ತಗೊಂಡವೇ ಸುರುಗೆ ಸ್ಥಳೀಯರ ವಿಶ್ವಾಸ ಪಡ್ಕೊಂಡು ಎಲ್ಲರ ಅಭಿಪ್ರಾಯ ಪಡ್ಕೊಂಡು ಅಗತ್ಯ ಕ್ರಮ ತಗೊಂಡವೇ ಅಂತ ಹೇಳ್ದು. ಹಿರಿಯ ಸಾಹಿತಿ ನಾಗೇಶ್ ಕಾಲೂರುನವು ಬರೆದ ಕಾದಂಬರಿ ಆಧಾರಿತ ಕೊಟ್ಟುಕತ್ತಿರ ಪ್ರಕಾಶ್ ಕಾರ್ಯಪ್ಪನವು ನಿರ್ದೇಶನ ಮಾಡಿದ ನಾಡಪೆದ ಆಶಾ ಕೊಡೋ ಭಾಷೆನ ಚಲನಚಿತ್ರ 27ನೇ ಕೋಲ್ಕತ್ತಾ ಅಂತಾರಾಷ್ಟೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆ ಆಗಿದ್ದು ಕೊಡಗಿನ ಸಂಸ್ಕೃತಿ ಆಚಾರ ವಿಚಾರ ಪರಿಸರದ ಮೇಲೆ ಬೆಳಕು ಚೆಲ್ಲುವ ಮತ್ತೆ ಸ್ವಾವಲಂಬಿ ಹೆಣ್ಣುಮಗಳ ಸಮಾಜ ಸೇವೆನ ಬಗೆಲಿರುವ ಕಥೆನ ಈ ಚಿತ್ರಕ್ಕೆ ವಿಶೇಷ ಗೌರವ ಸಿಕ್ಕಿರುವುದು ಹೆಮ್ಮೆನ ವಿಚಾರ ಅಂತ ನಿರ್ದೇಶಕರು ಹೇಳೋಳು. ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆನ ಕಡೆಯಿಂದ 2021-22 ಸಾಲಿಗೆ ಬ್ಯಾರೆ ಬ್ಯಾರೆ ಯೋಜನೆಗಳ ಸೌಲಭ್ಯಕ್ಕಾಗಿ ಅರ್ಹ ವಿಶೇಷ ಚೇತನರಿಂದ ಅರ್ಜಿ ಕರೆದೊಳು. ಅರ್ಜಿ ಒಪ್ಪಿಸಿಕೆ ಇದೇ ತಿಂಗಳ 25ನೇ ತಾರೀಕು ಕಡೆ ದಿನ ಆಗಿದ್ದು ಹೆಚ್ಚಿನ ಮಾಹಿತಿ ಬೇಕರೆ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳ ಕಚೇರಿನ ದೂರವಾಣಿ ಸಂಖ್ಯೆ 0827229289 ಸಂಪರ್ಕ ಮಾಡಿ ಪಡ್ಕೊಳ್ಳಕಂತ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗ ತಿಳಿಸಿಯೋಳು. ರಾಜ್ಯದಲ್ಲಿ ಹೊಸದಾಗಿ ಆಯ್ಕೆ ಆಗಿರುವ 25 ವಿಧಾನ ಪರಿಷತ್ ಸದಸ್ಯರ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ನಾಳೆ ನಡೆಯಕ್ಕಿದ್ದು ಕೊಡಗು ಜಿಲ್ಲೆಯಿಂದ ಆಯ್ಕೆ ಆಗಿರುವ ಹೊಸ ಸದಸ್ಯರಾದ ಎಂಪಿ ಸುಜಾ ಕುಶಾಲಪ್ಪನವು ನಾಳೆ ಪ್ರಮಾಣ ವಚನ ಸ್ವೀಕಾರ ಮಾಡುವೆ ಅಂತ ಗೊತ್ತಾವುಟು. ಭಾರತೀಯ ಸೈನ್ಯಕ್ಕೆ ತನ್ನದೇ ಆದ ಕೊಡುಗೆ ಕೊಟ್ಟಿರುವ ಕೊಡಗಿಂದ ಹೈದಂಗ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಸೇನೆಗೆ ಸೇರುವ ಮುಖಾಂತರ ಕೊಡಗಿನ ವೀರ ಪರಂಪರೆ ಮುಂದುವರಿಯಕು ಅಂತ ಉತ್ತರ ಕನ್ನಡ ಸಂಸದ ಅನಂತಕುಮಾರ್ ಹೆಗ್ಡೆನವು ಹೇಳೋಳು. ಅವು ಕುಶಾಲನಗರಲ್ಲಿ ನಡೆದ ಯೋಧ ನಮನ ಶ್ರದ್ಧಾಂಜಲಿ ರಥೋತ್ಸವ ಸಮಾರೋಪ ಜಂಬರಲ್ಲಿ ಮಾತಾಡ್ತಾ ಕೊಡಗಿನೌಕೆ ದೇಶ ಪ್ರೇಮದ ಬಗೆಯಲ್ಲಿ ಹೇಳಿಕೊಡಕು ಅಂತ ಇಲ್ಲೇ ಕೊಡಗಿನವರ ಶೌರ್ಯ ಇಡೀ ಪ್ರಪಂಚಕ್ಕೆ ಗೊತ್ತುಟು ಅಂತ ಹೇಳ್ದು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ನ ಕೊಡಗು ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಕುಶಾಲನಗರದ ಪತ್ರಕರ್ತೆ ವನಿತಾ ಚಂದ್ರಮೋಹನ್ನವು ಆಯ್ಕೆಯಾಗಳು. ರಾಜ್ಯದಲ್ಲಿ ಜನವರಿ 3ನೇ ತಾರೀಕಿಂದ ಶುರು ಆದ 15-18 ವರ್ಷದೊಳಗಿನ ಮಕ್ಕಳಿಗೆ ಚುಚ್ಚುಮದ್ದು ಕೊಡುವ ಅಭಿಯಾನದಲ್ಲಿ 2 ದಿನದಲ್ಲಿ 7.96 ಲಕ್ಷ ಮಕ್ಕಳಿಗೆ ಚುಚ್ಚುಮದ್ದು ಕೊಟ್ಟಳು ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ನವು ಮಾಹಿತಿ ಕೊಟ್ಟಿದ್ದು ಮುಂದಿನ 10 ದಿನಗಳಲ್ಲಿ ಎಲ್ಲಾ 31 ಲಕ್ಷ ಮಕ್ಕಳಿಗೆ ಚುಚ್ಚುಮದ್ದು ಕೊಟ್ಟು ಈ ಅಭಿಯಾನ ಮುಗಿಸುವೆ. ಆದರೆ ರೂಪಾಂತರಿ ಒಮಿಕ್ರಾನ್ ಹರಡುದನ ತಡೆಯಕ್ಕಾಗಿ ರಾಜ್ಯ ಸರ್ಕಾರ ವೀಕೆಂಡ್ ಕರ್ಫ್ಯೂ ನೈಟ್ ಕರ್ಫ್ಯೂ ಸೇರಿದಂಗೆ ಎಲ್ಲಾ ತರದ ಕಟ್ಟುನಿಟ್ಟಿನ ಕ್ರಮ ತಕೊಂಡದೆ ಅಂತ ಅವು ಹೇಳೋಳು. ಜಿಲ್ಲೆಯಲ್ಲಿ ಇಂದು 22 ಹೊಸ ಕೋವಿಡ್-19 ಪ್ರಕರಣ ಪತ್ತೆಯಾಗಿದ್ದು ಮಡಿಕೇರಿ ತಾಲೂಕಲ್ಲಿ 9, ವಿರಾಜಪೇಟೆ ತಾಲೂಕಲ್ಲಿ 3, ಸೋಮವಾರಪೇಟೆ ತಾಲೂಕಲ್ಲಿ 10 ಪ್ರಕರಣ ಕಂಡುಬಂದುಟು. ಜಿಲ್ಲೆಯಲ್ಲಿ 197 ಸಕ್ರಿಯ ಪ್ರಕರಣ ಇದ್ದು ಕಳೆದ 24 ಗಂಟೆಯಲ್ಲಿ ಯಾವುದೇ ಸಾವು ವರದಿ ಆತ್ಲೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ದರ 0.77 ಆಗುಟು ಅಂತ ಜಿಲ್ಲಾಧಿಕಾರಿಗ ಮಾಹಿತಿ ಕೊಟ್ಟಳು. ಉಪನ್ಯಾಸಕರಿಲ್ಲದೆ ಪಾಠ ಪ್ರವಚನಕ್ಕೆ ತೊಂದರೆ ಆಗಿದ್ದು ಆದಷ್ಟು ಬೇಗ ಸಮಸ್ಯೆ ಪರಿಹಾರ ಮಾಡಿಕೊಡಕು ಅಂತ ಮಡಿಕೇರಿ ಜೂನಿಯರ್ ಕಾಲೇಜ್ ಪ್ರಥಮ ದರ್ಜೆ ಕಾಲೇಜು ವಿದ್ಯಾರ್ಥಿಗ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದು ಉಪನ್ಯಾಸಕರಿಲ್ಲದೆ ಪಾಠ ಪ್ರವಚನಗ ಹಿಂದೆ ಉಳಿದುಟು ಅಂತ ಬೇಜಾರು ಮಾಡಿಕೊಂಡಳು. ಜಿಲ್ಲೆನ ಬ್ಯಾರೆ ಬ್ಯಾರೆ ಇಲಾಖೆಗಳ ಗಂಗಾ ಕಲ್ಯಾಣ ಯೋಜನೆ ನಡೀಲಿ ಬಾಕಿ ಇರುವ ಕೊಳವೆ ಬಾವಿಗಳಿಗೆ ವಿದ್ಯುತ್ ಸಂಪರ್ಕ ಕೊಡುವ ಕಾರ್ಯ ಮುಂದಿನ 1 ತಿಂಗಳೊಳಗೆ ಮುಗಿಸಿ ವರದಿ ಕೊಡಕು ಅಂತ ಗಂಗಾ ಕಲ್ಯಾಣ ವಿಶೇಷ ಸದನ ಸಮಿತಿನ ಅಧ್ಯಕ್ಷರಾಗಿ ಡಾಕ್ಟರ್ ವೈಎ ನಾರಾಯಣ ಸ್ವಾಮಿ ನಾವು ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗಳಿಗೆ ಆದೇಶ ಕೊಟ್ಟಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್, ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸೈನ್ ಸಿಟಿ ಅರ್ಪಿಸುತ್ತಿದೆ ವಿಶ್ವದರ್ಜೆಯ ಗುಣಮಟ್ಟದ ಹೊಸ ಬಡಾವಣೆ ಸೈನ್ ಸಿಟಿ ನ್ಯೂ ಟೌನ್. ಡಿಸಿ ಕನ್ವರ್ಟೆಡ್, DTCP ಅಪ್ರೂವ್ಡ್ ನಿವೇಶನಗಳು ಎಲ್ಲವೂ ಅಭಿವೃದ್ಧಿ ಹೊಂದಿದೆ. ಒಮ್ಮೆ ಭೇಟಿ ಕೊಡಿ ವಿಶ್ವದರ್ಜೆಯ ಮೊಟ್ಟ ಮೊದಲ ಬಡಾವಣೆ ಈಗ ನಿಮ್ಮ ಪ್ರಿಯ ಪಟ್ಟಣದಲ್ಲಿ. ಸೈನ್ ಸಿಟಿ ಸಂಪರ್ಕಿಸಿ 9243002323. Breathe like a lion, crouch like a tiger. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kudi. Palace Toyota, near Kaveri Hall, CV Shankar Road, Madikeri. Call 7022671919. ಇಕ್ಕಾಯ್ತು ಮರಣಪಟ್ಟು ಚೆಟ್ಟಳ್ಳಿ ಈರಳೆ ಒಳಮಣಿ ಗ್ರಾಮತ್ರ ಅಡಿಕೆರೆ ಪೌತಿ ಈರಪ್ಪ ಇಂಡ ಪೊಣ್ಣು ಅಡಿಕೆರೆ ಜಯ ಐಂಡ ಅವ್ವು ನೀಲವ್ವು ಐಂಗಡ ಮಾಲಕಾರ್ಯತ್ನ ನಾಳೆ ಬೆಳಚೆ ಪೌಲ್ ಈರಳೆ ಒಳಮಣಿ ಗ್ರಾಮತ್ರ ಸ್ವಂತ ಮನೆಯಲ್ಲಿ ನಡ್ತದುಂಡು. ಒಕ್ಕಕಾರ ಊರುಕಾರ ಬೆಂದುವೆಲ್ಲ ಬರೋಣ ಅಡಿಕೆರೆ ಒಕ್ಕಕಾರ ಕೇಟಿತು. ತಂಡಾಯ್ತ ಇರುವ ತಂಡಾಂಡ ಪುದಿಯ ಕಾಲದ ನಲ್ಲಾಮೆ ಈ ಕಾಲತ್ತು ಎಲ್ಲಾಡ ಬಾಳು ಬೋಸು ನಂದಾಡಂದು ಬೈಂದನಿತು. JNJ ಕಾಫಿ ವರ್ಕ್ಸ್ ಕುಕ್ಲೂರು ನಂಗ ಕಾಫಿ ಮಳು ಅಡಿಕೆ ಪಿಂಜ ನೆಲ್ಲನ ನಲ್ಲ ಕ್ರಯ ತೋರ್ತವ. JNJ ಕಾಫಿ ವರ್ಕ್ಸ್ ಕುಕ್ಲೂರು ಕೊಳುವಂಡ ಕಾರ್ಯಪ್ಪ 9447-21469. ನೋಡ್ರಿ ಈ ಸಲ ಅಡಿಕೆ ಕಾಳು ಮೆಣಸು ಫಸಲು ತುಂಬಾ ಚೆನ್ನಾಗಿದೆ, ಆದ್ರೆ ಕೊಯ್ಲು ಮಾಡೋಕೆ ಮರ ಹತ್ತುವವರು ಸಿಗ್ತಾನೆ ಇಲ್ಲ, ಏನ್ ಮಾಡೋದು? ಹೌದು, ಆದ್ರೆ ಈಗ ಅಲ್ಯೂಮಿನಿಯಂ ಏಣಿ ಮತ್ತು ಫೈಬರ್ ಏಣಿಗಳು ಪುತ್ತೂರಿನ SRK ಲ್ಯಾಡರ್ಸ್ ನಲ್ಲಿ ಸಿಗುತ್ತೆ. ಅಲ್ಲದೆ ಅಲ್ಲಿ ಕಾಳು ಮೆಣಸು ಕೂಡು ಬೇರೆ ಬಿಡಿಸುವ ಯಂತ್ರ, ಅಡಿಕೆ ಸಾಗಿಸುವ ಗಾಡಿ, ಮದ್ದು ಸಿಂಪಡಿಸುವ ದೋಟಿ, ಸ್ಪ್ರೇಯರ್, ಇನ್ನು ಬೇರೆ ಬೇರೆ ಉಪಕರಣಗಳು ಕೂಡ ಸಿಗುತ್ತೆ. ಹೌದಾ, ಹಾಗಾದ್ರೆ ಅದನ್ನೇ ತಗೊಳ್ಳೋಣ ಅಲ್ವಾ? ಆದ್ರೆ ಹೇಗೆ? 9448463404 ಈ ನಂಬರ್ ಗೆ ಕರೆ ಮಾಡಿದ್ರೆ ಸಾಕು. ವಿವರಗಳಿಗೆ www.srkladders.com. ಈಗ ನಿತನ ವಾರ್ತೆ. ಚಂಬೆಬೇಳೂರು ಗ್ರಾಮದ ನಿವಾಸಿ ಐರಿಯರ ದಾದು ದೇವಯ್ಯ ಅವರ ಪತ್ನಿ ಜಯ ಅವರು 37 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿರುತ್ತಾರೆ. ಐರಿಯರ ಜಯ ಅವರ ಅಂತ್ಯಕ್ರಿಯೆ ನಾಳೆ ಪೂರ್ವಾಹ್ನ 11 ಗಂಟೆಗೆ ಚಂಬೆಬೇಳೂರು ಗ್ರಾಮದಲ್ಲಿ ನಡೆಯಲಿದೆ. ಕುಶಾಲನಗರ ತಾಲೂಕು ವಿರೂಪಾಕ್ಷಪುರ ರಂಗಸಮುದ್ರ ಗ್ರಾಮದ ಪಿಬಿ ಭಾಸ್ಕರ 80 ವರ್ಷ ಪ್ರಾಯದಲ್ಲಿ ಇಂದು ಮಧ್ಯಾಹ್ನ ನಿಧನರಾಗಿದ್ದಾರೆ. ಪಿಬಿ ಭಾಸ್ಕರ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ರಂಗಸಮುದ್ರ ಗ್ರಾಮದಲ್ಲಿ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಸೇವಾ ಮಾಹಿತಿ ಕೇಳಿದರೆ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಅಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ DCC ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಮಾಚಿಮಾಡ ಹರ್ಷ ದೇವಯ್ಯ. ರಿವರ್ ರಾಫ್ಟಿಂಗ್ ನಿರ್ವಹಣೆ ಪಿನ್ನ ಮೇಲುಸ್ತುವಾರಿ ಸಮಿತಿ ಸಭೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡ ಕೊರು ಕಾರಿಕೆಯಲ್ಲಿ ಇಂದು ನಡೆದದ್ದು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ನಡೆದ ಸಭೆಯಲ್ಲಿ ದುಬಾರೆ ಕಾವೇರಿ ಪೊಳಲು ನಡೆತಿನುಳ್ಳ ರಾಫ್ಟಿಂಗ್ ನಿರ್ವಹಣೆ ಸಂಬಂಧ ತಜ್ಞಗಳ ಸಮಿತಿ ಪರಿಶೀಲನೆ ನಡೆದಿದ್ದು ವರದಿ ಒಪ್ಪಿಚಿಡುವನಿಗೆ ಸೂಚನೆ ಕೊಟ್ಟ ಜಿಲ್ಲಾಧಿಕಾರಿ ರಾಫ್ಟಿಂಗ್ ನಡೆಸುವ ಸಂಬಂಧ ಒಪ್ಪಿಚಿಟ್ಟ ಪುದಿಯ ಅರ್ಜಿ ಕೂಡನಿಗೆ ನವೀಕರಣಕ್ಕೆ ಸಂಬಂಧಪಟ್ಟನಿಗೆ ಪರಿಶೀಲನೆ ನಡೆದಿದ್ದು ಅವಶ್ಯ ಕ್ರಮ ಇಡುತ್ತವ ಎಂದು ಅರಿಚಿಟ್ಟದ್ದು. ಲೋಕೋಪಯೋಗಿ ಇಲಾಖೆಯ ಕಾರ್ಯಪಾಲಕ ಇಂಜಿನಿಯರ್ ನಾಗರಾಜು, ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಚಂದನ್ ಕೂಡನಿಗೆ ದುಬಾರೆ ರಾಫ್ಟಿಂಗ್ ಪ್ರತಿನಿಧಿಯ ತಕ್ಕ ಬರೆದಿದ್ದು ರಾಫ್ಟಿಂಗ್ ನಿರ್ವಹಣೆ ಮೇಲೆ ಅವಶ್ಯ ಮಾಹಿತಿ ಕೊಡುತ್ತದೆ. ಪ್ರವಾಸೋದ್ಯಮ ಇಲಾಖೆಯ ಸಮಾಲೋಚಕಗಳನ್ನು ನರ್ತನ್ ತಕ್ಕ ಬರೆದಿದ್ದು ಜಿಲ್ಲೆಯ ದುಬಾರೆಯಲ್ಲೂ ಒಟ್ಟು 64 ರಾಫ್ಟರ್ ಸ್ವ ಕಾರ್ಯನೀಸಿ ನುಂಡೆಂದು ಅರಿಚಿಟ್ಟಿತು. 32 ಪುದಿಯ ಲೈಸೆನ್ಸ್ಗೆ ಅರ್ಜಿ ಬಂದಿತ್ತು ಎಂದು ಅಣಚಿ. ಸಭೆಯಲ್ಲಿ ಯುವ ಸಬಲೀಕರಣ ಪಿನ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ಕೂಡನಿಗೆ ಮುಖ್ಯಪಟ್ಟವು ಹಾಜರಿಂಜಿತು. ಜಿಲ್ಲೆಯ ಭಾಗಮಂಡಲ ತಲಕಾವೇರಿ ಪಾಡಿಶ್ರೀ ಗುತ್ತಪ್ಪ ಪುಣ್ಯಕ್ಷೇತ್ರದ ಟೆಂಪಲ್ ಟೌನ್ ಇಲ್ಲಿಂಗೆ ತೀರ್ಥಕ್ಷೇತ್ರ ಎಂದು ಪರಿಗಣನೆ ಮಾಡುವನಿಕೆ ಬೇರೆ ಬೇರೆ ಸಂಘ ಸಂಸ್ಥೆ ಒಪ್ಪಿಟ್ಟ ಅರ್ಜಿಗೆ ಸಂಬಂಧಪಟ್ಟನಿಕೆ ಜಿಲ್ಲಾಧಿಕಾರಿ ಡಾ ಸತೀಶ್ ಅಂಡಕೊರು ಕಾರ್ಯಕ್ರಮ ಮುಪ್ಪಡೆ ಸಭೆ ಇಂದು ನಡೆದಿತು. ಜಿಲ್ಲಾಧಿಕಾರಿ ಕಚೇರಿ ಸಭಾಬಾಡಲು ನಡೆದ ಸಭೆಯಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಯ ಮುಖ್ಯರಿಂದ ಮಾಹಿತಿ ಪಡೆದು ತಕ್ಕ ಬಂದ ಜಿಲ್ಲಾಧಿಕಾರಿ ಈ ಎಲ್ಲ ಪುಣ್ಯಕ್ಷೇತ್ರದ ಟೆಂಪಲ್ ಟೌನ್ ಎಂದು ಪರಿಗಣನೆ ಮಾಡಬೇಕು, ಇನ್ನೂರು ಸಭೆನ ಕಾಕುವ ಅದಂಗೂ ಮುಪ್ಪಡೆ ಭಾಗಮಂಡಲ ಗ್ರಾಮ ಪಂಚಾಯಿತಿ ಮಟ್ಟದ ಸಭೆ ನಡೆಸುವಂಡ ಕೂಟಕ್ಕೆ ಸ್ಥಳೀಕಂಗಳನ್ನ ಎಲ್ಲ ಜನಪ್ರತಿನಿಧಿಗಳು ಕೂಡ ಚರ್ಚೆ ನಡೆಸಿತು. ಮೊಟ್ಟ ಮೊಟ್ಟಾಯ್ತು ನೇಮ ಜಾರಿ ಮಾಡಬೇಕು ಕ್ರಮ ಇಡ್ತವ ಎಂದು ಅರಿಚಿಟ್ಟಿತು. ಸಭೆಯಲ್ಲಿ ಹಾಜರಿಂದ ಖನಪಟ್ಟವು ತಕ್ಕ ಬರೆದಿತ್ತು. ಜಿಲ್ಲೆಯ ಮುಖ್ಯ ಪುಣ್ಯಕ್ಷೇತ್ರದ ಟೆಂಪಲ್ ಟೌನ್ ಎಂದು ಘೋಷಣೆ ಮಾಡುವ ಸಂಬಂಧ ಪಲತರತರ ಸಲಹೆ ಮಾರ್ಗದರ್ಶನ ಕೊಡ್ತದೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಪಿಂಚ ಕುಟುಂಬ ಕಲ್ಯಾಣ ಇಲಾಖೆ ಪಿಂಚ, ಜಿಲ್ಲಾ ತಂಬಾಕು ನಿಯಂತ್ರಣ ಕೋಶತ್ರ ಕೂಟ ಆದನಿಲ್ ಗೋಣಿಕೊಪ್ಪತ್ರ ತಾಲೂಕು ಆರೋಗ್ಯಾಧಿಕಾರಿ ಕಚೇರಿ ಸಭಾ ಬಾಡೆಲು ಪ್ಯಾತೊಪ್ಪು ಉತ್ಪನ್ನ ತಿಂಜ ಆರೋಗ್ಯತ್ರ ಮೇಲೆ ಆಪನ್ನತ ತೊಂದರೆ ಪಿಂಚ, ಕೋಟ್ಪ ಕಾಯ್ದೆ ದಂಡಾರ್ಥ ಮುಂದನ ಪರಿಣಾಮಕಾರಿಯಾಗಿ ಅನುಷ್ಠಾನ ಪಡೆತುವ ಮೀದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ತರಬೇತಿ ಕಾರ್ಯಾಗಾರ, ಜಿಲ್ಲಾ ಆರೋಗ್ಯ ಪಿಂಚ ಕುಟುಂಬ ಕಲ್ಯಾಣಾಧಿಕಾರಿ ಕೂಡನಿಗೆ ಜಿಲ್ಲಾ ಸರ್ವೇಕ್ಷಣಾಧಿಕಾರಿಯ ಮಾರ್ಗದರ್ಶನದ ಇಂದು ನಡೆದಿತು. ರಾಜ್ಯ ವಿಧಾನ ಪರಿಷತ್ಗೆ ಕೊಡಗು ಜಿಲ್ಲೆಯ ಸ್ಥಳೀಯ ಸಂಸ್ಥೆಯ ಮೂಲಕ ಆಯ್ಕೆಯಾಯಿತುಳ್ಳ ಪುದಿಯ ಸದಸ್ಯ ಮಂಡ್ಯಪಂಡ ಸುಜಾ ಕುಶಾಲಪ್ಪ ನಾಳೆ ಅಧಿಕೃತ ಆಯಿತು ಅಧಿಕಾರ ವಹಿಸುವುದುಂಡು. ವಿಧಾನಸೌಧದ ಬ್ಯಾಂಕ್ಪೇಟ್ ಹಾಲಲ್ಲಿ ನಾಳೆ ಫಲಕ 11 ಗಂಟೆಗೆ ನಡೆಪ ಕಾರ್ಯಕ್ರಮ ವಿಧಾನ ಪರಿಷತ್ಗೆ ರಾಜ್ಯ ತಿಂಜ ಪುದ್ಯದಾಯಿತ ಆಯ್ಕೆಯ ನಿರುತಂದ ಸದಸ್ಯಂಗೆ ಪ್ರಮಾಣ ವಚನ ಸ್ವೀಕಾರ ಮಾಡುವ. ಗ್ರಾಮೀಣ ಪ್ರದೇಶದ ತಯಾರು ಮಾಡುವ ಕೈಮಗ್ಗ ಉತ್ಪನ್ನಕ್ಕೆ ಪುರುಡು ಕೊಡಪನ್ನಿಟ್ಟಲು ಗುಡಿ ಕೈಗಾರಿಕೆ ಇಂಜಚ್ಚಕ್ಕೆ ಬೊಳಿಯೋಣ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕಗಳನ್ನು ಶಂಕರ ನಾರಾಯಣ ಅಣಚಿ. ಕೈಮಗ್ಗ ಪಿಂಜ ಜವಳಿ ಇಲಾಖೆ ಪಿಂಜ ಜಿಲ್ಲಾ ಪಂಚಾಯತರ ಕೂಡುಕೂಟತ್ ಮಡಿಕೇರಿ